ಕಾರ್ಯಕ್ರಮ ಕೃಷಿರಂಗ ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಕೂಲಿ ಕಾರ್ಮಿಕರಾದ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಮಾಣಿಗರ ಭಾಗ್ಯಮ್ಮ ಅವರೊಡನೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳಿ ಕೃಷಿ ಕೂಲಿ ಕಾರ್ಮಿಕರಾದ ಮಾಣಿಗರ ಭಾಗ್ಯಮ್ಮ ಅವರೊಡನೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ಮಣೆಗಾರ್ ಭಾಗ್ಯಮ್ಮ ಅವರು ಇವತ್ತು ತಮ್ಮ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಭಾಗ್ಯಮ್ಮರೇ. ನಮಸ್ಕಾರ. ಮಣೆಗಾರ್ ಅಂದ್ರೆ ಏನಮ್ಮ ನಿಮ್ಮ ಮನೆತನದ ಹೆಸರು? ಅದು ಮಣೆಗಾರ್ ಅಂತ ಅಂದ್ರೆ ಏನಾದರೂ ವೃತ್ತಿಯನ್ನು ಸೂಚಿಸುವಂತದ್ದ ಏನದು? ಮಣೆಗಾರ್. ನಿಮ್ಮ ಮನೆಯವರು ವ್ಯವಸಾಯ ಮಾಡ್ತಾರ? ವ್ಯವಸಾಯ ಮಾಡಲ್ರಿ. ಫಸ್ಟ್ ಗೆ ಒಂದು ಹಸು ಆಡಿದ್ವಿ, ಆಡಿದ್ವು, ಅವಕ್ಕ ಒಂದ್ ಸ್ವಲ್ಪ ರೋಗ ಬಂದಂಗ ಆದ್ವಾ, ಅವ್ನ ತಕ್ಕಂಡ್ರಿ, ತಕ್ಕೊಂಡು ಮತ್ತೆ ಈಗ ಕುರಿ ಮಾಡ್ಕೊಂಡ್ರಿ. ಭೂಮಿ ಇತ್ತ? ನಿಮ್ದು ಭೂಮಿ ಇತ್ತರಿ. ಭೂಮಿ ಇತ್ತು, ಏನ್ ಮಾಡಿದ್ರಿ? ಸಮಸ್ಯೆ ಇತ್ತರಿ. ಸಮಸ್ಯೆ ಇದ್ದಾಗ ಕೋರ್ಟ್ಗೆ ಹೋತ್ರಿ. ಕೋರ್ಟ್ಗೆ ಹೋದಾಗ ರೊಕ್ಕ ಬೇಕಲ್ರಿ, ಮತ್ತೆ ಹೊಲ ಮಾರಿಬಿಟ್ಟಿವಿ ನಾವು. ಕೋರ್ಟಿಗೆ ಓಡಾಡಕ್ಕೆ ಸಮಸ್ಯೆ ಆಗಿ ಹೊಲನೇ ಮಾರಿಬಿಟ್ರ? ಹೊಲನ ಮಾರಿದ್ರಿ, ಮಾರಿ ಕೋರ್ಟ್ಗೆ ಅಡ್ಡಾಡಿದ್ರಿ. ಮನೆ ಮುಂದೆ ಜಾಗ ಉಳಿಸ್ಕೋಬೇಕಲ್ರಿ ನಾವು, ಮನೆ ಮುಂದೆ ಜಾಗ ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಮಾರಿ ಕೋರ್ಟ್ಗೆ ಅಡ್ಡಾಡಿ ಹೋರಾಡಿ ಮನೆ ಮುಂದೆ ಜಾಗ ಉಳಿಸ್ಕೊಂಡಿರಿ. ಅದು ಉಳಿದಿದೆಯಾ? ಉಳಿದೈತಿ. ಈಗ ಜೀವನ ಹೇಗೆ? ಕೆಲಸ ಮಾಡ್ಕೊಂತ ಹಿಂಗ ಹೋರಾಡ್ಕೊಂತ ಹಿಂಗ ಮಾಡ್ಕೊಂತ ಹೋಗ್ಬೇಕ್ರಿ. ಈಗ ಒಂದ್ ಎರಡು ಆಕಳ ಮಾಡ್ಕೊಂಡವ್ರಿ. ಆಕಳ ಮಾಡಿದ್ರಿ? ಇಲ್ಲಿ ಲೋಕಲ್ ಜವರಿನ ಅಥವಾ ಡೈರಿಗೆ ಹಾಕ್ತೀರಿ? ಹೈನುಗಾರಿಕೆ ಜೀವನ. ಹೈನುಗಾರಿಕೆಯಿಂದ ನಡೀತಾ ಇದೆಯಾ, ಮತ್ತೆ ಬೇರೆ ಏನೇನ್ ಕೆಲಸ ಮಾಡ್ತೀವಿ? ಬೇರೆ ನಾವು ಕೂಲಿ ಮಾಡ್ಕೊಂಡು ಹೋಗ್ತಾವ್ರಿ. ಕೂಲಿ ಮಾಡ್ಕೊಂತಾನೆ ಜೀವನ ಮಾಡ್ಬೇಕು ನಾವು, ಬೇರೆ ಏನಿಲ್ಲ ಕೆಲಸ. ಮನೆಗ ಅಡಿಗೆ ಮಾಡೋದು, ಮತ್ತೆ ಹಿಂಗ ಬದುಕಿಗೆ ಹೋಗೋದು, ಮತ್ತೆ ಒಂದ್ ಮನೆ ಕೆಲಸ ಮಾಡೋದು, ಹಿಂಗ ಮಾಡ್ಕೊಂತ ಜೀವನ ಮಾಡ್ಕೊಂತ ಹೋಗ್ತಾರ್ರಿ. ಏನ್ ಹೊಲ ಮನೆ ಐತ್ರಿ? ಮನೆ ಇದೆ, ಸ್ವಂತ ಹೊಲ ಇಲ್ಲ. ಈಗ ಬದುಕು ಮಾಡ್ಕೊಳ್ತೀರಾ? ಕೂಲಿನಲ್ಲೇ ಮಾಡ್ಕೊಂಡು ಜೀವನ ಮಾಡ್ತಾರೆ. ಈಗ ಕೂಲಿ ಅಂದ್ರೆ ಏನೇನ್ ಕೆಲ್ಸಕ್ ಹೋಗ್ತೀರಮ್ಮ, ಎಲ್ಲೆಲ್ಲಿ ಹೋಗ್ತೀರಿ? ನಾವ್ ಹಿಂಗ ಗದ್ದೆ ಕಳೆಕ್ ಹೋಗ್ತಾವ್ರಿ, ನೆಲ್ಲು ಬೆಳೆಯಕ್ ಹೋಗ್ತೀವಿ, ಮೆಕ್ಕೆಜೋಳ ಮುರಿಯಕ್ ಹೋಗ್ತೀವಿ. ಅವು ಮೆಕ್ಕೆಜೋಳ ಮುರಿಯಕ್ ಹೋಗ್ತಾವ ಅಂದ್ರೆ ಗುತ್ತಿಗೆ ಹಿಡ್ಕಂತಾವ್ರಿ. ಗುತ್ತಿಗೆ ಹಿಡ್ಕಂದ್ರೆ ನಾವ್ 4 ರೊಕ್ಕ ಬರ್ತಾವ್ರಿ. ಕೂಲಿ ಮಾಡಿದ್ರೆ 200 ರೂಪಾಯಿ 250 ಹಿಂಗ್ ಬರ್ತಾವ. ಆಗಲ್ಲ ಅನ್ನೋದ, ಗುತ್ತಿಗೆ ಹಿಡ್ಕೊಂಡ್ ಜೀವನ ಮಾಡ್ಕೊಂಡ್ ಬರ್ತಾವ. ಗುತ್ತಿಗೆ ಇಡೋದೇ ಸೂಕ್ತ ಅನ್ಸುತ್ತೆ ನಿಮ್ಗೆ? ಸೂಕ್ತರಿ ನಮ್ಗೆ, ಲಾಭ ಜಾಸ್ತಿ. ಇದು ಕೂಲಿದ್ರಾಗ ಲಾಭ ಇಲ್ರಿ. ಅವತ್ತಿಂದ ಅಷ್ಟೇ ಕೂಲಿ ಸಿಗ್ತದೆ. ಕೂಲಿದ ಅಷ್ಟೇ ಏನ ಮತ್ತೆ 200-250 ಹಿಂಗ್ ಸಿಗ್ತದೆ. ಈಗ ಈ ಗುತ್ತಿಗೆ ಹಿಡಿಯೋದ್ರಾಗ ಲೀಡರ್ಶಿಪ್ ನಿಮ್ದೇನಾ? ನಿಮ್ದೇ. ಯಾರಾದ್ರೂ ಹೊಲ್ದಾರ ಬಂದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಡ್ವಾನ್ಸ್ ಕೊಟ್ಟು ಹೋಗ್ತಾರ? ಈ ಸಿಸ್ಟಮ್ ಮೊದ್ಲಿತ್ತ ಇತ್ತೀಚೆಗೆ ಬಂದಿದ್ಯಾ ಈ ಕಾಂಟ್ರಾಕ್ಟ್ ಇಟ್ಕೊಂಡು ಕೆಲಸ ಮಾಡುವಂತದ್ದು? ನಾನು ಯಾವಾಗ ಹೊರಗಡೆ ಬದುಕಿ ಹೋಗಕ್ಕೆ ಅಷ್ಟೇ ಆವಾಗ್ಲಿಂದ ಐತೆ. ಈ ಸಿಸ್ಟಮ್ ಬಂದಾಗ ಸ್ವಲ್ಪ ಧೈರ್ಯ ಬಂದಿದೆ ನಿಮಗೆ? ಧೈರ್ಯ ಐತ್ರಿ. ಆ ಧೈರ್ಯದಿಂದ ನನ್ನ ಹಿಂದೆ 10 ಜನ ಅದರ್ರಿ. ಇವ್ರು ಅದರಲ್ಲ ಈಗ ಯಾವ್ದಾರು ಸಂಘ ಮಾಡ್ಲಿ, ಮತ್ತೆ ಯಾವ್ದಾರು ಸಂಘಕ್ಕೆ ಸೇರ್ಲಿ, ಏನಾರ ಆಗ್ಲಿ, ಇಲ್ಲಿ ಲೀಡರ್ ಅದಳ, ಅಕ್ಕಿ ಹಿಚ್ಚಿ ನಾವ್ ಸೇರ್ಬೇಕು. ಯಾವ್ದಾರ ಆಗ್ಲಿ ಭಯ ಇಂದಾನ ಇದು ಹುಟ್ಟಿ ಇದು ಕೊಡಿಸ್ತಾಳ ಈಕೆನೋ ಧೈರ್ಯ ಇರತ್ರಿ. ಈ ಸಂಘದಲ್ಲಿ ಬಂದಿರ್ತಾರ್ರಿ ಅವ್ರು, ಏನ್ ನೀ ನದಿ ತಾಳಮ್ಮ ಕೊಡ್ಸ ಅಂತಾರ. ಈ ನಾವ್ ಬಾಯ್ ಮಾಡಿ ಏ ಕಟ್ ಬರ್ರಿ, ಯಾಕೆ ಕಟ್ಟಲ್ಲ ಅಂತಾರೆ, ಕಟ್ತಾರೆ. ಸಾಲ ಕೊಡೋರು ನಿನ್ ನಂಬ್ಕೊಂಡ್ ಕೊಡ್ತಾರೆ, ಸಾಲ ಇಸ್ಕೊಳ್ಳೋರು ನಿಮ್ಮ ನಂಬ ಇಸ್ಕೊಳ್ತಾರೆ. ಕೆಲ್ಸ ಅಂತಾರೆ, ಏ ಬಾ ರೀ ಇವತ್ ಕೊಡ್ಸು ಹಂಗ ಯಾಕೆ ಮಾಡ್ತೀಯ ಅಂತಾರ್ರಿ. ಏ ಬಾ ಕೊಡಿಸ್ತೀನಿ, ಕೊಡ್ಸದ ಧೈರ್ಯ ನನಗಿರ್ತಾರ್ರಿ, ಬರ್ತಾರ ತಗೊಳ್ತಾರ. ಯಾರಾದ್ರೂ ಕಟ್ಟದೆ ಕಟ್ಲಿಲ್ಲ ಅಂದ್ರೆ ಸಮಸ್ಯೆ ನಾನ್ ಅದನ್ನಲ್ರಿ. ನೀವ್ ಕಟ್ತಿರೋ ಹಾಗೆ ಬರ್ಸ್ತೇನ್ರಿ, ಬರ್ರಿ ಕಟ್ರಿ. ಯಾಕೆ ಕಟ್ಟಲ್ಲ ಇಸ್ಕೊಳಕರ್ ಒಂದೇನು ಕಷ್ಟ ಬಂದ ಯಾಕೆ ಅವ್ರ ಕಷ್ಟ ಬಂದ್ರೆ ನಾ ಕೊಟ್ಟಕ್ ಆಗಲ್ಲ ಏನಂತ ಬರ್ ಕಟ್ರಿ ಅಂತ ಹಂಗ ಇರ್ತಾರ. ಒಟ್ಟಾರಿಯಾಗಿ ನೀವು ಈ ತರ ಅಂದ್ರೆ ಗುತ್ತಿಗೆ ಕೆಲಸ ಹಿಡಿಯೋದ್ರಿಂದ ನಿಮ್ಮಿಂದ ಒಂದ್ 10 ಜನ ಸ್ವಲ್ಪ ಅವ್ರಿಗೆ ಹೆಚ್ಚು ಆದಾಯ ಕೊಟ್ಟಂಗ ಆಗ್ತದೆ. ನೀವು ಗುತ್ತಿಗೆ ಹಣವನ್ನ ಹಂಚಿಕೆ ಮಾಡ್ಕೊಂಡ್ಬಿಡ್ತೀರಿ? ಈಗ 10 ಜನ ಆಗ್ಲಿ 12 ಜನ ಆಗ್ಲಿ, ಮನೆ ಗುತ್ತಿಗೆ ಹಿಡ್ಕೊಂಡಿದ್ವಿರಿ, ಒಂದ್ ಎಕ್ರಿ 2 ಎಕ್ರಿನ 7,500 ಒಬ್ಬೊಬ್ರಿಗೆ 400 ರೂಪಾಯಿ ಬಿತ್ತು, ಒತ್ತರಿಗೆ 500 ರೂಪಾಯಿ ಕೊಡ್ಬೇಕಲ್ಲ, 500 ರೂಪಾಯಿ ಕೊಟ್ಟೆ ನಾನು ಹಂಚಿ. ಅದ್ರಗೂ ಡಿವೈಡ್ ಒತ್ತರಿಗೆ ಬೇರೆ. ಇವ್ರು ನಿಂತ್ಕೊಂಡ್ ಮುರಿ ಆಗ್ತೇನ್ರಿ, ಒತ್ತರ ದೊಡ್ಡವರಿಗೆ ಕೊಡ್ಬೇಕ ನಾವು, ಅವ್ರಿಗೆ ಕೊಟ್ರಿ. ಶ್ರಮಕ್ಕೆ ನ್ಯಾಯ ಒದಗಿಸ್ತೀವಿ. ಈಗ ತೆಪ್ಪೆ ಅದು ಸರಿ ಅದು ವಜಿ ಅದು ಅಗುರಿ ಅದು ನೋಡ್ಬೇಕ ನಾವು, ನೋಡಿದ್ದು ಹೆಂಗ್ ಕೊಡಕತ್ತೇಳಿ. ಇದರಲ್ಲಿ ತನಿ ಮುರಿ ಅದು ಅಗುರಲ್ರಿ, ಅದು ಚೀಲ ಬದ್ಕೋಬೇಕಲ್ಲ. ಈಗ ನಾನ್ ಕಷ್ಟ ಬಿದ್ದ ನಾನು ಓದ್ತಾ ನಾನು ಹೇಳ್ತೀನಿ. ಈಗ ನಾನು ಒತ್ತರಕ್ಕೆ 500 ರೂಪಾಯಿ ತಗೊಂಡ್ವಿ, ಇನ್ನೊಬ್ಬ ನನ್ ಜೊತೆ ಗಂಡ್ ಮಗ ಪತ್ತೆ ಅತ್ತಗೆ 500 ರೂಪಾಯಿ ಕೊಡ್ಸಿ. ಗಂಡ್ ಮಕ್ಳು ಇರ್ತಾರ ನಿಮ್ ಗುಂಪಲ್ಲಿ? ಕರ್ಕೊಂಡು ಹೋದ್ರೆ ಬರ್ತಾರೆ. ಈಗ ಅವ್ರ ಕಷ್ಟ ನೋಡ್ಬೇಕ ನಾವು ಒತ್ತರ, ಅದು ಅವ್ರ ಕಷ್ಟ ನೋಡಿ ನಾನು 500 ರೂಪಾಯಿ ತಕೊಂಡೆ, ಅತ್ತಗೆ 500 ರೂಪಾಯಿ ಕೊಟ್ಟಿ, ಇವ್ರು ನಾನು 100 ರೂಪಾಯಿ ಕೊಟ್ಟಣ. ಒಪ್ಕೊಂತಾರ ಅವ್ರು? ಒಪ್ಕೊಂತಾರೆ, ಒತ್ತರಲ್ಲ ಸಿಸ್ಟಮ್ ಅದು. ಒತ್ತರಲ್ಲ ಒಪ್ಕೊಂತಾರೆ. ಯಾವ ಕೆಲಸಗಳು ಹೆಚ್ಚು ಕಷ್ಟಕರವಾಗಿರ್ತವೆ? ಕಷ್ಟ ಇಲ್ಲ ಇದು ಗೊತ್ತಿಗೆ, ಇದು ಕೂಲಿ ಮಾಡೋದು ಒಂದ್ ಸ್ವಲ್ಪ ಹೋಗ್ಬಿಡ್ತಾರೆ. ಯಾಕೆ ಹೇಳುದು, ಹೇಗ್ ಕಡಿಮೆ ಕೊಡ್ತಾರ ಬದುಕು, ಅದೇನು ಕೂಲಿನ ಮಾಡೋರ್ ಮಾಡ್ತಾರ, ನಮ್ಮಂತ ತಿಳಿದ್ರ ನಾ ಮಾಡ್ತೇವೆ, ತಿಳಿದ್ರೆ ಸುಮ್ನೆ ಹೆಂಗೆ ಮನೆಯಲ್ಲಿ ಟೈಮ್ ಪಾಸ್ ಮಾಡಿ ಬರ್ತಾರ ಅಂತೀರ? ಅದರ್ರಿ ಅದ್ರಾಗ ಅದಾರ ಇದು ಹೇಳ್ತೀನಿ ಅದಕ್ಕೆ ಅದಾರ. ಆ ಏನಂತ ಅವ್ರು 200 ರೂಪಾಯಿ ರವಾ ಕೊಡ್ತಾರ ಬರ್ರಿ ತೆಗಿರಿ ಅಂತೀನಿ. ಈಕಿದ ನೋಡುವ, ಈಕಿ ಒಳ್ಳೆ ಲೀಡರ್ ಮಾಡಿ ಕುತ್ಕೊಂಡ್ಬಿಟ್ರಿ ಅಂತಾರ. ಆದ್ರ ಅಂದ್ರೆ ಅಂತಾರ ಲಾಸ್ಟ್ ನಿನ್ ನಾಳೆ ಬರ್ಬೇಡವ, ನಿನಗೆಲ್ಲ ಮಾಡ್ತೀನಿ ಅಂತ ಅದು ಹೇಳ್ತೀನಿ. ಒಟ್ ಗುತ್ತಿಗೆ ಹಿಡಿದ್ರೆ ಸ್ವಲ್ಪ ಕೆಲಸ ಫಾಸ್ಟ್ ಆಗಿ ಮಾಡಿಸ್ಕೊಂಡು ಅಷ್ಟೇ. ಗುತ್ತಿಗೆ ಇದು ಕೂಲಿಗೆ ಸ್ವಲ್ಪ ಪ್ರೋ ನಿಧಾನ ಆಕತಿ. ಆದ್ರೆ ನಾನು ಯಾವ ಹೊಲ್ಕಾರ ಹೋಗ್ಲಿ ಜೋರ ಮಾಡ್ಸೋದು, ಕೂಲಿಯಾರ ಆಗ್ಲಿ ಗುತ್ತಿಗೆಯಾರ ಆಗ್ಲಿ. ಈ ಕೂಲಿ ಅಂತ ಬಂದ್ರು ನೀವು 4 ಜನರು ಕರ್ಕೊಂಡು ಹೋಗ್ತೀರಿ ನೋಡೋ ಇಷ್ಟು ಕೂಲಿ ಕೊಡ್ತಾರೆ ಬರ್ಬೇಕು. ಈಗ ಕುತ್ಕೊಂಡು ಕಳೆ ತೆಗಿಯೋದೈತೆ ಅಲ್ರಿ, ಅದು 200 ರೂಪಾಯಿ ಅದು ಕೂಲಿ. ಅದು ಕೂಲಿ ಕಳೆ ತೆಗೆದೇನ್ ಕಾಂಟ್ರಾಕ್ಟ್ ಹಿಡಿಯೋ ಅಷ್ಟು ಇರಲ್ಲ ದೊಡ್ಡ ಇರ್ತಾವ. ಅವು ಒಂದ್ 2 ಎಕ್ರಿ 3 ಎಕ್ರಿ ಇದ್ರೆ ಗುತ್ತಿಗೆ ಕೊಡ್ತಾರ. ಓ ಹಂಗೆ, ಅದಕ್ಕೇನ್ ಟೈಮ್ ಕೊಟ್ಬಿಡ್ತಾರೆ ಇಷ್ಟೊಳಗೆ ಮುಗಿಸ್ಬೇಕಂತ? ಇಲ್ರಿ ಹಂಗೆ ಅನ್ನಲ್ಲ, ನಮ್ ಕೈಯಾಗ ಐತಲ್ರಿ ಅದು ಗುತ್ತಿಗೆ. ಇವತ್ತ ತಕೊಂಡ್ ಹೋಗ್ಬೇಕಂದ್ರೆ ತಕೊಂಡ್ ಹೋಗ್ಬಿಡಕ್ರಿ. ಏ ಇಲ್ಲಿ ತಗೊಂಡ್ರೆ ಇನ್ನೊಂದು ನಾಳೆಗೆ ಆಕತಿ ಅಂತಾಳೆ, ವಜ್ಜಿ ಆಕತಿ ಅಂತ ಒಬ್ರು ಅಂತ. ನೀನ್ ತೆಗಿಯಂಗಿದ್ರೆ ತೆಗಿನದ್ರಿ ನಡಿ, ಹೋಗ್ಬಿಡ ಅಂತ. ಕೆಲ್ಸ ಆಗ್ಬೇಕಂದ್ರೆ ಆಗ್ಬೇಕು, ಕೆಲ್ಸ ಆಗ್ಬೇಕಂದ್ರೆ ಆಗ್ಬೇಕು. ನಾ ಇವತ್ ಕೂಲಿ ತಗೊಂಡ್ ಹೋಗ್ಬೇಕಂದ್ರೆ ತಗೊಂಡ್ ಹೋಗ್ಬೇಕು ಹಂಗ್ರಿ. ಈ ಭತ್ತದ ಗದ್ದೆಯಲ್ಲೆಲ್ಲ ಕೆಲಸ ಸ್ವಲ್ಪ ಟಫ್ ಅಂತಾರೆ ಕೆಲವರು, ಹೆಂಗೆ? ಅದು ಒಂದ್ ಸ್ವಲ್ಪ ವಜಿ ರೀ ಆಕತಿ, ಗದ್ದೆ ಕಳೆವಲ್ಲ ವಜ್ಜಿ ಆಕತಿ, ಅದನ್ನು ಗುತ್ತಿಗೆ ಹಿಡ್ಕಂತಾರೆ. ಕೂಲಿ ಅದು ಕಡಿಮೆ ಆಗತ್ತಲ್ಲ, ಸಾಧಾರಣ ತೆಗಿತಾರ. ಗುತ್ತಿಗೆ ಕಳೆವಂದ್ರೆ ಜೋರು, ಅದು ಎಕರೆಗಟ್ಲೆ ಕೊಡ್ತಾರ ಕಳೆ ತೆಗಿಯಕ್ಕ. 250 250 ಕಾಲ 5 ಅಳಿಗೆ ಎಷ್ಟಾಗತ್ರಿ? 1250 ಆಕತ್ರಿ. ಅದಾದ್ರೂ ಜೋರ್ ಆಕತಿ, ಅದನ್ನ ಫಾಸ್ಟ್ ತೆಗಿತಾರ. ಇದಾದ್ರೂ ಕಡಿಮೆ ಅಂತ ಏನ್ ಮಾಡ್ತಾರೆ, ಈಗ ಜನ ಗುತ್ತಿಗೆ ಕೊಟ್ಟು ಬಿಡ್ತಾರೆ ಅವ್ರ ಕೈಗಳಾದ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಅವ್ರು ಫಾಸ್ಟ್ ಆಗಿ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡ್ತಾರೆ. ಕರೆಕ್ಟ್ ಮಾಡಿಲ್ಲ ಅಂದ್ರೆ ಕೇಳಕ್ಕೊಂದು ಹಕ್ಕು ಇರ್ತದ ಅವ್ರಿಗೆ. ಹಂಗದ್ರಿ ಈಗ ಇದೇ ಪ್ರಕಾಶ್ ಅಣ್ಣನ ಹೊಲಕ್ಕ ಹೋಗ್ತಾವ್ರಿ ನಾವು, ನನ್ ಮೇಲೆ ನಂಬಿಕೆ ಬಿಟ್ಟು ಹೋಗ್ತಾನ ಅತ್ತ. ಆ ನಂಬಿಕೆಯಿಂದ ನಾ ತಕೊಂಡ್ ಬರ್ತಾವ್ರಿ ಕಳೆ ದಳಂಬ್ರಿ ಕಳೆ. ಎಂದು ಪಾಪ ಹಿಂದ್ ಬಂದ್ ನಿಂತಲ್ಲ ತೆಗಿರೋವಾಗ ಆಗಡ ಅಂತ ಅನ್ನಲ್ಲ. ಹಂಗ ನಮ್ಮ ಮೇಲೆ ನಂಬಿಕೆ ಬಿಟ್ಟು ಹೋಗ್ಬಿಡ್ತಾರ. ಆ ನಂಬಿಕೆ ನಮ್ ಮೇಲೆ ಇಟ್ಕೊಂಡವ್ರು ಆ ನಂಬಿಕೆ ನಾವು ಉಳಿಸ್ಕೊಂಡ್ ಕಳೆ ತೆಗೆದು ಬರ್ತಾರೆ. ಈಗ ಬಗ್ಗೆ ಮಾ ಒಟ್ಟು ಕೃಷಿ ಒಂದು ಎಲ್ಲರಿಗೂ ಉದ್ಯೋಗ ಕೊಡುತ್ತೆ. ಯಾವಾಗಿಲ್ಲ ಇವಾಗಿಲ್ಲ ಬದುಕು ಅನ್ನೋ ಮಾರ್ಗ ಶಾನ್ಸನ ಇಲ್ರಿ, ಯಾವಾಗ್ಲೇ ಅದ ಮಲ್ಯ. ಯಾಕಂದ್ರೆ ಹೋದರ್ಷ ಇತ್ರಿ ಜೀವನ ಮಾಡೋದು ಕಷ್ಟ ಇತ್ತ ಬಜಿ ಇತ್ರಿ ಕಷ್ಟ. ಯಾಕಂದ್ರೆ ಮಾಲ್ಯ ಡ್ಯಾಮ್ ನೀರದಲ್ಲ, ನೀರ್ ಇರ್ಲಿಲ್ಲ ಅವಾಗ ಇದ್ದಲ್ರಿ. ಆ ನೀರ್ ಇದ್ದಾವ ತಗದ್ ಕುತ್ಕೊಂಡ್ಬಿಡ್ರಿ ಮಾಲ್ಯದ. ಆಮೇಲೆ ಆ ತುಳ್ಕೊಂಡು ಈ ನೀರ್ ತಗದ್ರಿ. ಈ ವರ್ಷ ಆಯ್ತಲ್ಲ ಜೀವನ ಮಾಡೋದು ಬಹಳ ಚೆನ್ನಾಗೈತ್ರಿ. ಡ್ಯಾಮ್ ನೀರ್ ಇದೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಕೆಲಸ ಕೆಲ್ಸರಿ. ಇಪ್ಪತ್ತಾರು ಸಾವಿರ ನಿನ್ನ ಮೂರು ರೂಪಾಯಿ ತೆಂಗಾರ ದುಡ್ಕೊಂಬರ್ರಿ ನೀವು. ದುಡಿಮೆ ಐತ್ರಿ ಮಾಲ್ಯವಾಗ. ಇಲ್ಲಿ ಸುತ್ತಮುತ್ತಲು ಏನೇನ್ ಬೆಳಿತಾರಮ್ಮ? ಇಲ್ಲ ಮೆಕ್ಕೆಜೋಳ ಬೆಳಿತಾರ್ರಿ, ತರಕಾರಿ ಬೆಳಿತಾರ, ಆಮೇಲೆ ಬೆಂಡಿಕಾಯಿ, ಟಮಾಟೆ ಹಣ್ಣು, ಜವಳಿಕಾಯಿ ಇವೆಲ್ಲ ತರಕಾರಿ ಬೆಳೆಗಳು ಜಾಸ್ತಿ ಚೆನ್ನಾಗಿ ಬೆಳಿತಾರ. ತರಕಾರಿ ಹೊಲಗಳಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಏನೇನ್ ಮಾಡ್ತಿರಲ್ಲಿ? ಅಲ್ಲಿ ಕಳೆ ತೆಗೆದು ಮೇನ್ ಕಳೆ ತೆಗೆಯೋದು ಬಿಡಿಸೋದು. ಟಮಾಟೆ ಬಿಡಿಸೋದಿದ್ರೆ ಅದನ್ನ ಬಿಡಿಸ್ತೇವೆ, ಜವಳಿಕಾಯಿ ಬಿಡಿಸೋದಿದ್ರೆ ಅದನ್ನ ಬಿಡಿಸ್ತೇವೆ. ಆಮೇಲೆ ಇವು ಮೆಕ್ಕೆಜೋಳ ಹಾಕ್ತಾರ, ಉಣ್ಣ ಜೋಳ ಹಾಕ್ತಾರ, ತೊಗರಿಕಾಯಿ ಹಾಕ್ತಾರ, ಎಲ್ಲ ಐತ್ರಿ ಎಲ್ಲ ಮಾಡ್ತಾರ. ಜೋಳದ ತನಿ ಮುರಿಯೋದು ಇವೆಲ್ಲ ಇರ್ತದಲ್ವಾ? ಉಣ್ಣ ಜೋಳ ರೀ ಅದನ್ನ ಕೊಯ್ತಾರೆ. ಹೆಚ್ಚು ಬೆಳಿತಾರ ಇಲ್ಲಿ ಜೋಳ? ಕಡಿಮೆ ರೀ ಅದು. ಹೆಚ್ಚು ಬೆಳೆದ ನೆಲ್ಲು. ನಿಮ್ಮ ಮಾಲ್ವೆಯಲ್ಲಿ ನೆಲ್ಲು ಬೆಳಿತಾರೆ. ನಂತರ ಸೆಕೆಂಡ್ ಸ್ಥಾನ ಯಾವ್ದಕ್ ಕೊಡ್ತೀರಿ ನೀವು? ನೆಲ್ಲು ಕೊಡೋದು. ಎರಡನೇದು? ಎರಡನೇದು ಜೋಳ, ಮೆಕ್ಕೆಜೋಳ. ಮೂರನೇದು ಪ್ಲೇಸ್ ಯಾವ್ದಕ್ ಹೋಗುತ್ತೆ? ಮೂರನೇದು ರಾಗಿ ಬಿತ್ತಾರ್ರಿ. ರಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತಾರ? ರಾಗಿನೂ ಬೆಳಿತಾರ, ಈ ಬೆಳೆ ಕಚ್ಚಾರ ರಾಗಿ ಬೆಳಿತಾರ. ಹುಳ್ಳಿ ಅವೆಲ್ಲ ಬೆಳಿತಾರ. ಕಾಮನಾಗಿರ್ತದೆ ಒಟ್ಟೆ. ಹೆಚ್ಚಾಗಿ ಬೆಳೆದು ಭತ್ತ. ಈಗ ಹೆಚ್ಚಿಗೆ ನೀರಾವರಿ ಇರೋದ್ರಿಂದ ಭತ್ತಕ್ಕೆ ಶುರು ಮಾಡಿ ಮೆಕ್ಕೆಜೋಳ ಯಾರೇ ವರ್ಷದಲ್ಲಿ ಎರಡು ಬೆಳೆ ತಗೊಂತಾರ? ಈಗ ಭಾಗ್ಯಮ್ಮನ ಅಂತ ಕುಟುಂಬಗಳಿಗೆ ಕೆಲಸ ಇಲ್ಲ ಅಂತ ಅನ್ನಂಗಿಲ್ಲ. ಈಗ ಕೆಲಸ ಅನ್ನೋದ್ರನ್ನೇ ಅನ್ನಂಗಿಲ್ಲ. ಮಾಡಿದ್ದೆ ಮಾಲ್ವ್ಯಾಗ ತಿಂಗಳಿಗೆ ಎಷ್ಟು ದುಡಿತೀರಿ, ಎಷ್ಟು ಉಳಿತಾಯ ಮಾಡ್ತೀರಿ? ತಿಂಗಳಿಗೆ ಉಳಿತಾಯ ಮಾಡ್ಬೇಕನ್ನೋದು ಏನೈತ್ರಿ? ಯಾರು ಸಂಬಳ ಉಳಿತೈತಿ ಅಂದಾಜು? ಅಂದಾಜು ನಾನು ಹೇಳ್ತೀನಿ. ಮನೆಯಾಗ ಎಲ್ಲ ತರಕಾರಿ ತರ್ಬೇಕು. ನಮ್ ಮನೆಯನ್ನು ಹೊಲ ಮನೆಗೇನ್ ಬೆಳೆಯಲ್ಲರಿ. ಜೋಳ ತರ್ಬೇಕು, ಅಕ್ಕಿ ತರ್ಬೇಕು, ಬ್ಯಾಳಿ ತರ್ಬೇಕು, ಉಪ್ಪು ತರ್ಬೇಕು, ಒಳ್ಳೆಣ್ಣೆ ತರ್ಬೇಕು. ಇದೆಲ್ಲ ಮೇಂಟೈನ್ ಮಾಡಿ ಹೊರಗಡೆ ಸಂಘ ತಗೊಂಡಿರ್ತೇವೆ. ಆ ಸಂಘ ಕಟ್ಬೇಕಲ್ಲ ಉಳಿಸ್ಕೊಂಡು. ಅಂದ್ರೆ ಒಬ್ಬ ಕೃಷಿ ಕೂಲಿ ಕಾರ್ಮಿಕರ ಕುಟುಂಬದ ಒಳಗಡೆಗೆ ಒಂದು 6,000 ದುಡಿಬಹುದು ತಿಂಗಳಿಗೆ. ಅಷ್ಟಲ್ವಾ ದುಡಿಬಹುದು? ಜಾಸ್ತಿ ದುಡಿಲಿಕ್ಕೆ ಆಗ್ತದ ಇಲ್ರಿ? ಯಾಕಂದ್ರೆ ಬುದ್ಧಿ ಹಿಡ್ಕಂದ್ರ ಆಕತ್ರಿ. 6,000 8,000 ಗಟ್ಲೆ ದುಡಿಬಹುದ್ರಿ. 200 ರೂಪಾಯಿದಾಗ ಅಷ್ಟು ಸಾಲು ಮಾಡಕ್ ಆಗಲ್ರಿ. 6,000-8,000 ರೂಪಾಯಿ ಅದು ಮನೆ ಉಪಜೀವನಕ್ಕೆಲ್ಲ ಸರಿ ಹೋಗ್ಬಿಡ್ತದೆ. ಹೆಚ್ಚು ಆದಾಯ ಬರಬೇಕು ಅಂದ್ರೆ ಮತ್ತೆ ನೀವು ಈ ಹೈನುಗಾರಿಕೆ ಇಂಥವೆಲ್ಲ ಮಾಡ್ಕೋಬೇಕು. ಬುದ್ಧಿ ಹಿಡ್ಕಂದ್ರೆ ಮಾತ್ರ ನಾವು ಯಾವ್ದಾರು ಉಳಿಸ್ಕೊಳಕ್ ಹಿಂಗ. ಮತ್ತೆ ಕೂಲಿ ಅಂದ್ರೆ ಆಗಲ್ರಿ. ಕಷ್ಟ. ಉಪ್ಪಿಗೂ ಹೊಟ್ಟೆ ಬಟ್ಟಿಗೆ ಸರಿ ಹೋಗ್ತದೆ? ಸರಿ ಹೋಗ್ತದ್ರಿ. ಬಟ್ಟಿಗೂ ಊಟಕ್ಕೂ ಸರಿ ಹೋಗ್ತದೆ. ಅದ್ರಾಗ ಒಂದು ಸಾಲ ಇಟ್ಟು ಇಲ್ಲಿ ಸಾಲ ಮಾಡಿದ್ದು ಕಟ್ಕೊಂಡು ಹೋಗೋದು. ಮತ್ತೆ ಅದು ತಿಂಗಳ ಮಾಡಿರ್ತಾವ್ರಿ ಸಂಘನ. ಮತ್ತೆ ಅದಕ್ಕೆ ಒಂದು 200-300 ರೂಪಾಯಿ ತಿಂಗಳ ಬರ್ಬೇಕಲ್ಲ, ಎಲ್ಲ ಕೂಡಿಡ್ಬೇಕು. ಅದು ತಿಂಗಳ ಬರೋದಕ್ಕೆ ಒಂದು 4,000 ಹಿಂಗೆ ತೆಗ್ದಿಡ್ತಾರೆ. ಮತ್ತೆ ಹಟ್ಟಿ ಜೀವನ ಮಾಡಿನೂ ಹಂಗೆ ತೆಗ್ದಿಡ್ತಾರೆ. ಕಟ್ಟಿಗೆ ಅಂತ ಹೋಗೋದ್ರಿ ಜೀವನ ಮಾಡ್ಕೊಂತ. ಆದ್ರೂ ಒಂದು ಕುಟುಂಬ 8,000 ಜೀವನ ಮಾಡೋದು ಕಷ್ಟ. ಕಷ್ಟ ರೀ. ಮತ್ತೆ ಎಲ್ಲ ಕೊಡ್ಬೇಕಲ್ರಿ. ಈಗ ಹೊಲ್ಮನಿ ಇದ್ದವ್ರು ತಗೊಂತರ ಮಾಡ್ತಾರ, ಹೊಲ್ಮನಿ ಇಲ್ದಾರ ಏನ್ ಮಾಡ್ತಾರ್ರಿ? ಸರ್ವ ಒಂದೊಂದೆಲ್ಲ ಕೊಡ್ಬೇಕಲ್ರಿ. ಹಾಗಾದಲ್ಲ ಇದ್ರಾಗೆ ಜೀವನ ಮಾಡ್ಬೇಕ ನಾವು. ಮಕ್ಕಳು ಎಷ್ಟು ಜನ ಇದಾರೆ? ನಾ ಇಬ್ರಿ ಮಕ್ಕಳು. ಇಬ್ರು ಹೆಣ್ಮಕ್ಳು ರೀ ನನಗೆ. ಹೌದಾ? ನಾವು ನಮ್ ಯಜಮಾನ್ರು ನಾವು ನಾವ್ ನಾಲ್ಕರ. ನೀವು ಅತ್ತೆ ಮಾವನವ್ರ ಜೊತೆಗಿದ್ರ? ಯಾರಲ್ರಿ ಅತ್ತೆ ಮಾವ ಯಾರಲ್ಲ. ನಾವು ಇಬ್ರು ಮಕ್ಕಳು, ಇಬ್ರು ಗಂಡ. ಇಬ್ರು ದುಡಿಲಿಕ್ಕೆ ಹೋಗ್ತೀರಿ? ಇಬ್ರು ಕೂಲಿ ಮಾಡ್ತಾರೆ. ಇಬ್ರು ದುಡಿದೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಈಗ ನಿಮ್ಮ ಏನು ಸ್ತ್ರೀ ಶಕ್ತಿ ಸಂಘಗಳು ಈ ತರದಲ್ಲಿ ಇರೋದ್ರಿಂದ ಬೇರೆ ನೀವೇ ಏನಾದ್ರೂ ಆರ್ಥಿಕ ಚಟುವಟಿಕೆ ಕೆಲಸಗಳು ಮಾಡಬಹುದಲ್ಲ, ಅಂದ್ರೆ ಏನೋ ಉತ್ಪಾದನೆ ಮಾಡೋದು ಅಂತ ಏನಾದ್ರೂ ಆತರ ಪ್ರಯತ್ನ ಮಾಡಿದ್ರ ಇಲ್ಲಿ? ಓದ್ಬೇಕಂತಿಲ್ಲ, ಸ್ಕಿಲ್ಸ್ ಗಳಿಗೆ ಓದ್ಬೇಕಂತ ಏನಿಲ್ಲ. ಯಾವ್ದೋ ಒಂದ್ ತರಬೇತಿ ತಗೊಂಡು ಹೊಲಿಗೆ ಮಾಡೋಣ ಅಥವಾ ಏನೋ ಮಾಡೋಣ, ಮನೆ ಕೆಲ್ಸಗಳು ಬೇರೆ ಮನೆಯಲ್ಲೇ ತಯಾರು ಮಾಡಿ ಮಾರಾಟ ಮಾಡುವಂತದ್ದು ಇಂಥವೇನಾದ್ರೂ ತರಬೇತಿಗಳಿಗೆ ಹೊರಗಡೆ. ಈಗ ದಿನ ಎಷ್ಟು ಹಾಲು ಕೊಡ್ತಾವ ಆಕಳುಗಳು? ಒಂದ್ ಬೆಳಿಗ್ಗೆ 4.5 liter, ಸಾಯಂಕಾಲ 4.5 liter. 9 liter ಹಾಲು. ಏನ್ ರೇಟ್ ಕೊಡ್ತಾರ? 30 rupees, 34, 32 ಹಿಂಗ ಹಾಕ್ತಾರ ಲೀಟರ್. ಒಟ್ಟು ದಿನ ಒಂದ್ 300 rupees ಹಾಲಿನ ಬರ್ತದೆ. ಅವತ್ತಿಂದ ಅವತ್ತ ಕೊಡ್ತಾರ ಅವ್ರು? ಹೇಗೆ ಇಲ್ರಿ, ತಿಂಗಳ 15 ದಿನ ಅಕೌಂಟ್ಗೆ ಹಾಕ್ಬಿಡ್ತಾರ. ಇಲ್ರಿ, ಅಲ್ಲೇ ಡೈರೆಕ್ಟ್ ಕೊಡ್ತಾರ. ಕೊಟ್ಟವ್ರಿ ಪಾಸ್ಬುಕ್ ಅದನ್ನ. ಕ್ಯಾಶ್ ಕೊಟ್ಬಿಡ್ತಾರ. ಹಾಲಿನ ಗುಣಮಟ್ಟ ಚೆನ್ನಾಗಿರ್ತದ ನಿಮ್ಮ ಹಾಲು? ಆಕಳುಗಳ ಹಾಲು ಕೆಲವು ಫ್ಯಾಟ್ ಇರಬೇಕು ಅಂತ ಹೇಳ್ತಾರೆ, ದಪ್ಪ ಇರಬೇಕು ಅಂತ ಹೇಳ್ತಾರೆ, ಮಂದಿಗಿರ್ಬೇಕು ಅಂತ ಹೇಳ್ತಾರೆ. ಹಂಗ್ ಬರ್ಬೇಕಂದ್ರೆ ಆಕಳುಗಳಿಗೆ ಚೆನ್ನಾಗಿ ಊಟ ಕೊಡ್ಬೇಕಲ್ಲ? ಏನೇನ್ ಕೊಡ್ತೀರಿ? ಸಜ್ಜಿ ಫುಡ್ ಅಷ್ಟ ಹಾಕ್ತಾರ್ರಿ, ಜೋಳದ್ದು ಅವನ್ನೆಲ್ಲ ಬೆರೆಸಿ ಫುಡ್ ಹಾಕ್ಸ್ಕೊಂಡು ಬರ್ತಾವ್ರಿ. ಆಮೇಲೆ ಡೈರಿ ಫುಡ್ ಬರ್ತಾರ, ಅದು ಅವರು ಕೊಡ್ತಾರೆ. ಅಲ್ಲಿ ತಗೊಂಡ್ಬಂದು ಸಾಯಂಕಾಲ ಇಡ್ತಾವ್ರಿ. ಸಾಯಂಕಾಲ ಫುಡ್ ತಿಂದ್ಮೇಲೆ ಆಮೇಲೆ ಹಾಲು ಇಡ್ತಾರೆ. ಡೈರಿಯಿಂದ ಏನಾದ್ರು ಪ್ರೋತ್ಸಾಹ ಧನಗಳು ಸಿಕ್ತಿರ್ತದ ಅವಾಗ ಹೋಗಿ ಮನೆ ಮಾಡೇವಿ. ಮನೆ ಕುರಿ ಆಡು ಮತ್ತೆ ಎಲ್ಲ ಬೇರೆ ಕಡೆ ಹೊಡೆದವ್ರಿ. ನಾವು ಈಗ ಹಾಲಿನ ಡೈರಿ ಇಲ್ಲೇ ಐತಿ. ಆಕಳು ಖರೀದಿ ಮಾಡಿದ್ರಿ? ಖರೀದಿ ತಗೊಂಡವ್ರಿ. ಎಷ್ಟು ತಗೊಂಡ್ರಿ? ಒಂದು 22,000, ಒಂದ್ 30,000. ಎಲ್ಲಿಂದ ತರಿಸಿದ್ರಿ? ಇಲ್ಲೇ ಬಂಗಾಳಿ. ಸೊ ಈಗ ಅದರಿಂದ ಒಂದು ನಿರಂತರ ಒಂದ್ 300 rupees ಸಿಗುತ್ತೆ. ಕೂಲಿ ಅವ್ರು ತಕ್ಕಂತಾರ್ರಿ, ನಮ್ಮ ಯಜಮಾನ್ರು. ಯಾರು ಕೆಲಸ ಮಾಡ್ತಾರ ಅದ್ ತಗಿತಾರೆ. ಅವ್ರು ಆಕಳ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ರೆ? ಅವ್ರಿಗೆ ಕೊಟ್ರೆ ನಾವು ಮಾಡ್ತಾವ್ರಿ. ಮನೆಯೊಳಗ ಕೆಲಸ ಮುಗಿಸ್ಕೊಂಡು ಹಾಲು ಹಿಂಡಿ ಎಲ್ಲ ನಾವು ಮಾಡ್ಬೇಕವ್ರಿ. ಮೇವು ತಗೊಂಡ್ಬರ್ತೇವೆ ನಾವು. ಇನ್ನೂ 2 ಆಕಳು ಮಾಡ್ಬೋದು ಮೇಲಕ್ಕೆ ಮಾಡ್ಬೇಕ್ರಿ. ಅದನ್ನೇ ಇರೋದು ನಮ್ಮ ತಲೆಯಾಗ. ಕಾಯರದಾರ ನಾವು ಮಾಡ್ಕೊಂಡು ಹೋಗ್ತೇವಿ. ನಾವು ಹೊಲ್ಗರ ಹೋದ್ರೆ ಹುಲ್ಲು ಪಲ್ಲು ತರ್ತೇವಿ. ತಂದು ಮಾಡ್ಬೇಕು ಅನ್ನೋದು ಇನ್ನೊಂದ್ 2 ಆಕಳು ಮಾಡ್ಬೇಕನ್ನೋದೈತ್ರಿ, ಮಾಡ್ಬೇಕು. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮೂರಲ್ಲೇ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆಯಾ? ಶಾಲೆಗಳಿದಾವ ಇಲ್ಲಿ? ಸಿಗ್ತೈತಿ. ಎಲ್ಲಿವರೆಗಿದೆ ಶಾಲೆ ಇಲ್ಲಿ? ಶಾಲೆ 10th class ತನ ಐತ್ರಿ. ಚೆನ್ನಾಗಿ ಓದ್ತಾರ. ನೀವು ಓದಿಲ್ಲ? ಓದಿಲ್ರಿ. ನಾವು ಮಕ್ಕಳಿಗೆ ಮನೇಲಿ ಹೇಳ್ಕೊಡೋರು ಯಾರು ಇಲ್ಲ? ಆದ್ರೂ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದಲ್ಲ ಅಂತ ನೀವು ಗಮನಿಸ್ಬೇಕಲ್ಲ. ಚೆನ್ನಾಗಿ ಓದ್ತಾವಲ್ರಿ, ಚೆನ್ನಾಗಿ ಓದ್ತಾರೆ. ನಮ್ಮ ಮಕ್ಕಳ ಮೇಲೆ ನಂಬಿಕೆ ಐತಿ, ಚೆನ್ನಾಗಿ ಓದ್ತಾರ ಅಂತಂದ್. ಒಳ್ಳೇದು ಭಾಗ್ಯಮರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಕೃಷಿ ಕೂಲಿ ಕಾರ್ಮಿಕರಾಗಿ ತಮ್ಮ ಕುಟುಂಬವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ. ಬದುಕು ಕಷ್ಟದಲ್ಲಿ ಇದ್ದರೂ ಸಹಿತ ಒಂದು ಧೈರ್ಯದಿಂದ ಸಾಗ್ತಾ ಇದ್ದೀರಿ. ಮುಂದಿನ ದಿನಮಾನಗಳು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಕೂಲಿ ಕಾರ್ಮಿಕರಾದ ರೈತ ಮಹಿಳೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಶ್ರೀಮತಿ ಭಾಗ್ಯಮ್ಮ ಮಾಣಿಗರ ಅವರೊಡನೆ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳಿ ರೈತರಾದ ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಅವರೊಡನೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ. ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದರೆ ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ, ಕಾಮನೂರು ಗ್ರಾಮ, ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನವರು. ಇವರಿಗೆ 2023 ಸಾಲಿನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಪಂಡಿತ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಬಸಪ್ಪ ಅವರೇ, ನಮಸ್ಕಾರ. ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ ಸರ್, ನಮಸ್ಕಾರ ಸರ. ನಿಮಗೆ ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ಕಿದೆ. ಹೌದು ಸರ್. ಬಹಳ ಖುಷಿಯಾಯಿತು. ನೀವು ಇದಕ್ಕೆ ಆಯ್ಕೆ ಆಗಿರೋದು ನಮಗೂ ಖುಷಿ ತಂತು, ನಮ್ಮ ರೈತರಿಗೂ ಖುಷಿಯಾಗಿದೆ. ನಿಮ್ಗೆ ಹೇಗನ್ನಿಸ್ತು? ನಮಗೆ ಬಹಳ ಖುಷಿ ಅನಿಸ್ತಾರೆ. ಈ ಕೃಷಿ ಪಂಡಿತ ಬಂದಿದ್ದಕ್ಕೆ ನನಗಂತೂ ಬಹಳ ರೋಮಾಂಚನ. ಅಗ್ರಿ ಒಂದು ಮಳೆ ಆದ್ರೆ ಖುಷಿದಿಂದ ಸುಗ್ಗಿ ಕಾಲ ಹಿಗ್ಗಿ ಬಂದಿತ್ತು ಅಂತ ಬರ್ತಲ್ಲ ಹಾಗೆ ನನ್ನ ಮನಸ್ಸು ಅಷ್ಟು ಮಂದಹಾಸ ಬಂತು. ನಿಮಗೆ ನಿರೀಕ್ಷೆ ಇತ್ತ ಆಗುತ್ತೆ ಈಗ ನಮ್ಮನ್ನ ಆಯ್ಕೆ ಮಾಡ್ತಾರೆ ಹೇಗೆ ಅಂತ? ನಿರೀಕ್ಷೆ ಇತ್ತು ಸರ್. ಆದ್ರೆ ನಂದೊಂದು ಸಾಧನೆ, ನಾನು ಅದಕ್ಕೆ ಈಗ ನಾನು ಮಾಡಿದ್ದು ಪ್ರತಿಫಲ ಸಿಕ್ಕಿಸಿದಂತಂದು, ನಾನು ರೈತರಿಗೆ ಮಾರ್ಗದರ್ಶನ ಕೊಡೋದು, ಭೂಮಿಗೆ ಒಳ್ಳೆ ಆಹಾರ ಉಣಿಸೋದು, ಸಾವಯವ ರೂಪದಲ್ಲಿ ಹೋಗೋದು, ಹೀಗಾಗಿ ನಾನು ಮಾಡಿದ ಸರ. ಈಗ ಅದನ್ನೆಲ್ಲ ಮಾಡಿದಕ್ಕೂ ನನಗೆ ಪ್ರತಿಫಲ ಸಿಕ್ತೆ ಅಂತ ನಿಮ್ಮೆಲ್ಲರ ರೈತ ಬಾಂಧವರಿಗೆ ಮತ್ತು ನಿಮ್ಮೆಲ್ಲ ಕೃಷಿ ಮೇಳದಲ್ಲಿ ಇಡೀ ನಮ್ಮ ಯೂನಿವರ್ಸಿಟಿಗೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್. ಇದು ಯಾವಾಗ ಪ್ರಧಾನ ಆಗುತ್ತಂತೆ? ಇದು ಸರ ಅವ್ರಿಗೆ ಹೇಳಿರೋ ಸರ, ರೈತರ ದಿನಾಚರಣೆಗೆ ನಿಮ್ಗೊಂದು ಎಲ್ಲೇ ಒಂದು ಕೃಷಿ ಅಧಿಕಾರಿಗಳು ಕೃಷಿ ಸಚಿವರು ಅವ್ರ ಕಡೆಯಿಂದ ನಿಮಗೆ ಕೊಡಿಸ್ತೀವಿ ಅಂತ ಒಂದು ನಮ್ಮ ಎಡಿ ಸಾಹೇಬ್ರು ಹೇಳಿದ್ರು ಸರ್ ಮೊನ್ನೆ ಕೊಪ್ಪಳದಲ್ಲಿ. ಹೌದಾ, ನಿಮಗೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದಿದೆ? ಹ್ಞೂ ಸರ್ ಬಂದಿದೆ ಸರ್. ಆಯ್ಕೆ ಆಗಿದ್ದೀರಿ? ಹ್ಞೂ ಸರ್ ಅಂತ ಹೇಳಿ ಮಾಹಿತಿ ಬಂದಿದೆ. ನಮ್ದೆಲ್ಲ ದಾಖಲಾತಿ ಕೇಳಿ ಆಮೇಲೆ ಪೇಪರ್ ಸಹಿ ಮಾಡಿಸ್ಕೊಂಡು ಕರೆಸಿದ್ರು ಸರ್ ನಮ್ಮ ಮಹೇಶ್ವರ ಇರ್ಕಲ್ಗಡದಂತ ಅವ್ರು ಹೇಳಿದ್ರು, ಬಸಪ್ಪರ ಹಿಂಗೆ ಹೋಗಿರಿ ನೀವು ಅಲ್ಲಿ ಕೊಪ್ಪಳದಲ್ಲಿ ಹೋಗಿ ಮೇಲೆ ಕಚೇರಿಗೆ ಭೇಟಿಯಾಗ್ರಿ, ಅಲ್ಲಿ ನಿಮ್ಮ ಕೆಲವೊಂದು ಸಹಿ ಮಾಡಿಕೊಂಡು ಬರೀ ಅಂತ ಹೇಳಿದ್ರು ಸರ್. ಅವಲ್ಲಿದ್ದ ನನಗೆ ಜನರು ಕೃಷಿ ಪಂಡಿತ ಪ್ರಶಸ್ತಿಗೆ ಆಯ್ಕೆ ಆಗಿದಂತ ಇವತ್ತಿಗೆ ಸುಮಾರು ಒಂದು 15-20 ದಿನ ಆಯ್ತು ಸರ್ ನ್ಯೂಸ್ ಬಂದು. ಅಭಿನಂದನೆಗಳು ಬರ್ತಾನೆ ಇದಾವೆ, ಬರ್ತಾ ಇದ್ದೇವಲ್ಲ ಸರ್. ಅವರಿಗೆಲ್ಲ ರೈತ ಬಾಂಧವರಿಗೆ ನಾನು ಕೋಟಿ ಕೋಟಿ ನಮನಗಳು ಸರ್, ಅಷ್ಟು ನನಗೆ ಖುಷಿ ಆಗಿದೆ ಸರ್. ಈಗ ಬಸಪ್ಪನವರು ಒಂದು ಕಾಮನೂರು ಗ್ರಾಮ ಅಂದ್ರೆ ಕೊಪ್ಪಳ ಒಂದು ನಗರ ಕೇಂದ್ರದಿಂದ ತುಂಬಾ ದೂರ ಇದೆ ಒಂದು, ಆಮೇಲೆ ಚಿಕ್ಕ ಗ್ರಾಮ, ಆ ಗ್ರಾಮದಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ಕೃಷಿ ಪರಿವಾರ. ಹ್ಞೂ ಸರ್. ಅಂದ್ರೆ ನೀವು ಈಗಾಗಲೇ ಸಮಗ್ರ ಕೃಷಿಕರಾಗಿನೇ ಗುರುತಿಸಲ್ಪಟ್ಟಿದ್ದೀರಿ. ಹೌದು ಸರ್. ಹೌದಾ, ಈಗ ಏನೆಲ್ಲ ನಡೀತಾ ಇದೆ ನಿಮ್ಮ ಕೃಷಿ ಚಟುವಟಿಕೆಗಳು? ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಸರ್ ಇಡೀ ನಮ್ಮ ಜೀವನಕ್ಕೆ ಏನು ಆಗುತ್ತ, ರೈತರಿಗೆ ಯಾವ್ದು ಬೆಳೆ ಹಾಕಿದ್ರೆ ಯಾವ್ದು ಬರ್ತತೆ ಅಂತ ಆ ವಿಚಾರದಲ್ಲಿ ನನಗೆ ನಮ್ಮ ಹೊಲದಲ್ಲಿ ಬರ್ತಕ್ಕದ್ದು ಮೆಕ್ಕೆಜೋಳ ಶೇಂಗಾ ಸಜ್ಜಿ ಇವೆಲ್ಲ ಬೆಳೆದು ಕೂಡ ಮತ್ತೆ ಒಂದು ಫ್ಲವರ್ ಅಂತ ಒಂದು ಉಪಕಸಬು ಸರ್. ಹೌದು, ಹೂವಿನ ಬೆಳೆ ಹೂವಿನ ಬೆಳೆ ಬೆಳಕೊಂತ ಮತ್ತ ಉಪಕಸಬು ಅಂದ್ರೆ ಇವತ್ತು ನಮ್ದು ಮನೆಯಲ್ಲಿ ದಿವಸ ಒಂದು 200-300 ರೂಪಾಯಿ ಖರ್ಚಾಗತ್ತಲ್ಲ, ಹಂಗಾಗಿ ದಿನ ಬರ್ತಕ್ಕಂತ ಆದಾಯ ಬರ್ಬೇಕು ನನಗ. ಹಂಗಾಗಿ ನಾನು ಆ ಹೂವಿನ ಬೆಳೆಗೆ ತೊಡಗಿದ್ದೀನಿ ಸರ್, ಒಳ್ಳೆಯ ಆದಾಯ ಬರ್ತತಿ. ಅದರಿಂದ ಮತ್ತೆ ನಾನು ಸಿರಿಧಾನ್ಯದ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿಯೊಳಗೆ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ ಸರ್. ಈಗ ಅದರಲ್ಲಿ ನಿರ್ದೇಶಕರಾಗಿದ್ದೀನಿ. ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ? ನಾವು ಬೆಳೀತಾ ಇದ್ದೇವೆ ರೀ ಸರ್. ಏನೇನು ಬೆಳೀತಾ ಇದ್ರಿ? ಆರ್ಕ, ನೆವಣಿ, ಹೂದ್ಲು, ಬರಗು, ಶ್ಯಾಮೆ, ರಾಗಿ, ಸಜ್ಜೆ, ಈ 9 ಸಿರಿಧಾನ್ಯ, ಜೋಳ, ಈ 9 ಸಿರಿಧಾನ್ಯಗಳನ್ನು ಬೆಳೆದಿವಿ ಸರ್. ಬೆಳೆದ್ರೆ ಕೂಡ ನಾವು ಇನ್ನೊಂದು ಏನ್ ಮಾಡಿದ್ವಿ ಸರ್ ಅಂದ್ರೆ, ನಮ್ಮ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಒಳಗ ನಾವು 15 ಹಳ್ಳಿ ದತ್ತು ತಗೊಂಡಿ ನಾವು, ಅಂದ್ರೆ ಸುತ್ತಮುತ್ತಲಿನ ಈ ಇರ್ಕಲ್ಗಡ ಹೋಬಳಿ ಎಷ್ಟು ಹಳ್ಳಿ ಬರ್ತಾವ ಅವನ ದತ್ತು ತಗೊಂಡು ಒಂದು ಊರಲ್ಲಿ ಜನಸಂಖ್ಯೆ 300-400 ಮನೆಗಳು ಇರ್ಬೋದು, ಅದರಲ್ಲಿ ಒಂದು 100-50-60 ಆಸಕ್ತಿ ಇದ್ದಾರೆ ಕರೆದಿವಿ ನಾವು. ಅಂದ್ರೆ ಅವ್ರ ಮಾತು ನಾವು ಕೇಳಿರ್ಬೇಕು, ನಮ್ಮ ಮಾತು ಅವ್ರು ಕೇಳಿರ್ಬೇಕು ಅಂತವ್ರನ್ನ ನಾವು 1,000 ರೂಪಾಯಿ ಇಸ್ಕೊಂಡು ಅವ್ರ ಆಧಾರ್ ಕಾರ್ಡ್ ಪಾಸ್ಬುಕ್ ಇಸ್ಕೊಂಡು ಅವ್ರನ್ನ ನಾವು ಷೇರುದಾರನ ಮಾಡಿ ಒಬ್ಬ ಸದಸ್ಯರನ್ನ ಮಾಡಿಕೊಂಡ್ವಿ ಸರ್. ಹಂಗಾಗಿ ಅವ್ರಿಗೆ 5 ಇರ್ತತಲ್ಲ, 2 ಸಿರಿಧಾನ್ಯ ಬೆಳೀರಿ, 3 ಕಾಯಿಪಲ್ಲೆ, ಇನ್ನೊಂದು ಇಂಥ ಮುಂತಾದ ಬೆಳೆಗಳನ್ನು ಬೆಳೀರಿ ಅಂತ ಹೇಳಿ ಸರ್. ಅದರಲ್ಲಿ ಅವರು ಕೆಲವರು ಉಸುಗಿದ ಭೂಮಿಗೆ ನೆವಣಿ ಹಾಕ್ತಾರೆ ಸರ್, ತೆಗ್ಗಿದ ಭೂಮಿಗೆ ಆರ್ಕ ಹಾಕ್ತಾರೆ, ಕೆಲವರು ಅವ್ರವ್ರಿಗೆ ಏನು ಅನುಕೂಲ ಬರ್ತತ ಅವ್ರಿಗೆ ನಾನು ಮಾರ್ಗದರ್ಶನ ಹೇಳ್ಕೊಂತ ಹೊಂಟೀನಿ ಸರ್. ಹೋದ ವರ್ಷ 200 ಟನ್ ಬೆಳೆದಿವಿ ಸರ್, ಈ ವರ್ಷ ಒಂದು 300 ಕಂದ್ರೆ ಮಳೆ ಅಕಾಲಕ ಮಳೆ ಇಲ್ಲ, ಸ್ವಲ್ಪ ಮಳೆಯ ಕೊರತೆಯಿಂದ ಆದರೂ ಊದಲ ಕೊರಲೆ ಚೆನ್ನಾಗಿ ಬಂತು ನಮ್ಮಲ್ಲಿ ಸರ್ ಬಂದಿದೆ. ಸೊ ಈಗ ಕೊಪ್ಪಳ ಸಿರಿಧಾನ್ಯ ಒಂದು ಸಾವಯವ ಅಂದ್ರೆ ನಿಮ್ಗೆ ರೈತರಿಗಾಗಿ ಉತ್ಪಾದಕ ಸಂಘ ಇದೆ? ಹೌದು ಸರ್, ರೈತರ ಉತ್ಪಾದನಾ ಸಂಘದಿಂದ ನಾವು ಮಾಡಿಕೊಂಡು ನಾವು 1st ವರ್ಷ 3rd ವರ್ಷ ನಮ್ಗೆ 20 ಬಂತು ಸರ್ ಅದಕ್ಕೆ ಆದಾಯ. ಮತ್ತೆ 2nd ವರ್ಷ ಒಂದು 80 ಬಂತು ಸರ್ ಆದಾಯ. ಅಂದ್ರೆ ನಿಮ್ಮ ಉತ್ಪನ್ನದಿಂದ ಬಂದಿರತಕ್ಕಂಥ ಲಾಭನ ಸರ್ಕಾರದ ಅನುದಾನ? ಇಲ್ಲ ಸರ್, ನಮ್ಮ ಉತ್ಪನ್ನ ಆದಾಯದಿಂದ ಸರ್. ಓ, ಅಷ್ಟೊಂದು ಬಂದಿದೆ? ಹೌದು ಸರ್, 20 ಹೆಂಗಂದ್ರೆ ರೈತರಿಗೆ ನಾವು ಇಲ್ಲಿ ತೋಳೋದು 3,000-4,000 ರೂಪಾಯಿ ಒಂದು ಕ್ವಿಂಟಲ್ ತಗೊಂತೀವಿ, ಅದನ್ನ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ತೋಟದಿಂದ ತಾಟಿಗೆ ಅಂತ ಹೇಳಿ ಅವರಿಗೆ ಹಾರ ಕೊಡ್ತೀವಿ. ಅಂದ್ರೆ ಅಕ್ಕಿ ಮುಖಾಂತರ ಮಿಲ್ಲೆಟ್ಸ್ ಸಿರಿಧಾನ್ಯಗಳನ್ನೇ ನೀವು ಎಲ್ಲ ಸಂಸ್ಕರಿಸಿ ಕೊಡ್ತೀರಿ? ಕೊಡ್ತೀವಿ ಸರ್. ನೇರವಾಗಿ ಗ್ರಾಹಕರು ಆಹಾರಕ್ಕಾಗಿ ಬಳಸ್ಕೋಬಹುದು. ಅದರಲ್ಲಿ ಏನಂದ್ರೆ ಅನ್ನ ಮಾಡ್ಕೋಬಹುದು, ಕೇಸರಿ ಬಾತ್ ಮಾಡ್ಕೋಬಹುದು, ಪಲಾವ್ ಮಾಡ್ಕೋಬಹುದು, ಹಿಂಗಾಗಿ ಅವ್ರು ತಕ್ಕತಕ್ಕಂತ ಊಟ ಮಾಡುವ ಸರ್. 9 ಸಿರಿಧಾನ್ಯಗಳು ನಿಮ್ಮಲ್ಲಿ ಸಿಗ್ತವೆ? ಹ್ಞೂ ಸರ್, ರೈತ ಉತ್ಪಾದ ನಮ್ಮಲ್ಲಿ ಇರೋದು ಬೀಜ್ ಬ್ಯಾಂಕ್ನ ಸರ್ ನಮ್ಮ ಕಂಪನಿ ಒಳಗ, ಮತ್ತ ಹಾರ ಬ್ಯಾಂಕ್ನ ಐತಿ. ಓಹೋ, ಹಾಗೆ ನೋಡಿ, ಬ್ಯಾಂಕ್ ಅಂದ್ರೆ ನಾವ್ ಏನೇನೋ ಕೇಳಿದ್ವಿ, ರೊಕ್ಕ ಇಡೋದಷ್ಟೇ ಅನ್ಕೊಂಡಿದ್ವಿ. ನಿಮ್ಮಲ್ಲಿ ಬೀಜ ಬ್ಯಾಂಕ್ ಇದೆ, ರೈತರು ಏನಾದ್ರು ಬೆಳಿಬೇಕು ಅಂದ್ರೆ ಇಂತ ಬೀಜ ಬೇಕು ಅಂದ್ರೆ ನಿಮ್ಮಲ್ಲಿ ಸಿಗುತ್ತೆ? ಯಾವ ರೀತಿ ಬೀಜಗಳಿದೆ ನಮ್ಮಲ್ಲಿ? ಆರ್ಕ್ ಐತಿ, ರಾಗಿ ಅದ, ಶ್ಯಾಮಿ ಅದ, ಊದಲ, ಬರಗು, ನವಣೆ, ಸಜ್ಜೆ. ಸಿರಿಧಾನ್ಯ ಬೆಳೆಯುವ ರೈತರಿಗೆ ಎಲ್ಲಾ ಮಾರ್ಗದರ್ಶನ. ಸಿರಿಧಾನ್ಯ ಬೆಳೆಯವರಲ್ರಿ, ಅದನ್ನ ಕೇಳಿದ್ರೆ ಶ್ರೀಮಂತ ಆಗ್ತಾರ ಅವ್ರು. ಶ್ರೀಮಂತ ಅಂದ್ರೆ ಯಾರು? ಆರೋಗ್ಯದಿಂದ ಶ್ರೀಮಂತ. ನಮ್ಮಲ್ಲಿ ಆರೋಗ್ಯನದ ಶ್ರೀಮಂತಿಕಿನದ ಆ ಭೂಮಿ ತಾಯಿನ ಉಳಿಸೋತೀವಿ ಸರ. ಹಿಂಗಾಗಿ ಒಂದು 15 ಹಳ್ಳಿ ದತ್ತಕ್ಕೆ ತಗೊಂಡು ಅದರಿಂದ ಇವನ್ನೆಲ್ಲ ಮಾಡಿದ ಕಾರಣ ನಮಗೆ ಹೆಚ್ಚಿನ ರೀತಿ ಜನರು 15 ಹಳ್ಳಿ ಒಳಗೂ ಕೃಷಿ ಪಂಡಿತ ಆಗಿಬಿಟ್ಟಲ್ಲಪ್ಪ ನೀನು. ಮೊನ್ನೆ ಒಂದು 4ನೇ ವರ್ಷದ ವಾರ್ಷಿಕೋತ್ಸವ ಮಾಡಿಸ್ವರ, ಅದರಲ್ಲಿ ಕೂಡ ನಾನು ಮಿಂಚಿದೆ. ನಾನಂದೆ ಒಂದು 100 ಪೆಟ್ಟು ತಿಂದರೆ ಹುಳಿ ಅದು ಮೂರ್ಛೆ ಆಗೋದಿಲ್ಲ, 1000 ಪೆಟ್ಟು ಮೂಡಿದ್ರೆ ಮಾತ್ರ ಅದು ಮೂರ್ಛೆ ಆಗ್ತದಪ್ಪ, ನೀವು ಈ ರೀತಿ ಆಗ್ರಿ, ನೀವು ನನಗಂತೂ ದೊಡ್ಡ ದೊಡ್ಡ ಹವಾಡ ತಗೊಂಡ್ರಿ ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿದೆ ಸರ್. ಈಗ ಬಹಳ ಖುಷಿ ಏನು ಅಂದ್ರೆ, ನಿಮ್ಮ ಒಂದು ರೈತ ಉತ್ಪಾದಕ ಸಂಘ ಸಿರಿಧಾನ್ಯ ಬೆಳೆಗಾರರು ಏನ್ ಇದ್ದೀರಿ, ವರ್ಷಕ್ಕೆ 20 ಲಕ್ಷಗಳಷ್ಟು ನೀವು ಆದಾಯವನ್ನು ಪಡ್ಕೊಂಡ್ರಿ. ಈಗ ಆ ಲಾಭಾಂಶ ಎಲ್ಲ ರೈತರಿಗೆ ಹಂಚಿಕೆ ಆಗ್ತದೆ. ಹೌದು ಸರ್, ಅವ್ರು ಬೆಳೆಯುವಂತ ಸಿರಿಧಾನ್ಯಗಳು ಒಂದು ಅವ್ರು ಕೊಟ್ಟಿದ್ದು 1000 ರೂಪಾಯಿ, ಇವತ್ತು ಅವ್ರದ್ದು ಒಂದು 20,000 ರೂಪಾಯಿ ಪಟ್ಟಿ ಆತಂದ್ರೆ ಅಲ್ಲಿ 20,000ಕ್ಕೆ 600 ರೂಪಾಯಿ ನಮ್ಮಲ್ಲಿ ದಲ್ಲಲ್ಲಿ ಮುರ್ಕೊಂತಿದ್ದ, ಅದು ಕಟ್ಟಾಗದು ಉಳಿತಿ. ಆಮೇಲೆ ಮನೆ ಬಾಗಿಲಿಗೆ ನಮ್ಮದು ಗಾಡಿ ಹೋದ ಸರ್, ಆ ಬಾಡಿಗೆ ಖರ್ಚು ಉಳಿತಿ. ಚೀಲ ನಮ್ಮದು 1 ವರ್ಷಕ್ಕೆ ಅವ್ರದ್ದು 1000 ರೂಪಾಯಿ ಬಂದ ಸರ್. ಈಗಲೇ ಬೇರೆ ಸಿರಿಧಾನ್ಯ ಬೆಳೆದವರು ಮಾತ್ರ 1000 ರೂಪಾಯಿ ಕಟ್ಟಿರೋದಲ್ಲ. ಸೊ ಹೀಗಾಗಿ ಈಗ ಸಿರಿಧಾನ್ಯ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ? ಈಗ ಫುಲ್ ಆಯ್ತು ಸರ್. ಈಗ ನೋಡ್ರಿ, ಮಳೆಗಾಲ ಕಮ್ಮಿ ಆಯ್ತು, ನಾವು ನಿಮ್ಮ ಮಾತು ಕೇಳಿಲ್ಲ, ನಾವು ಮೆಕ್ಕೆಜೋಳ ಹಾಕ್ಬಿಟ್ಟಿವಿ, ಮೆಕ್ಕೆಜೋಳ ಹಾಕಿ ಸಾಲದ ಮಕ್ಕಳಾಗ್ಬಿಟ್ಟಿವಿ ಅಂತಂದು, ಈಗ ಒಳ್ಳೆ ನಾವು ಊದಲ ಕೊಡ್ರಿ, ನೆವಣಿ ಕೊಡ್ರಿ, ಆರ್ಕ ಕೊಡ್ರಿ ಅಂತ ಈಗಲೂ ಬರಕತ್ತಾರ ಸರ್. ಅವರಿಗೆ ಮಾರ್ಗದರ್ಶನ ಕೊಟ್ಟು ನಾವು ಬೀಜವನ್ನು ಕೊಡ್ಲಾಕತ್ತೀವಿ ಸರ್. ಈಗ ನೀವು ಒಬ್ಬ ಸಮಗ್ರ ಕೃಷಿಕರಾಗಿ ಕೃಷಿ ಉತ್ಪನ್ನ ಚಟುವಟಿಕೆಗಳು ಏನೇನಿದಾವೆ? ಇದು ಒಂದು ರೈತ ಉತ್ಪಾದಕ ಸಂಘ ಮಾಡ್ಕೊಂಡಿದ್ದೀರಿ, ಆಮೇಲೆ ಇದೊಂದು ಸಾಂಘಿಕ ಕೆಲಸ, ನೀವು ವೈಯಕ್ತಿಕವಾಗಿ ಏನೇನು ಮಾಡ್ತಾ ಇದ್ದೀರಿ ನಿಮ್ಮ ಮನೆ ಮತ್ತು ನಿಮ್ಮ ಕೃಷಿ ಪರಿಸರದಲ್ಲಿ? ನಾವು ವೈಯಕ್ತಿಕವಾಗಿ ಸರ್, ನಂದು ಎಣ್ಣೆ ಗಾಣ ಇಟ್ಕೊಂಡಿದ್ದೀನಿ. ಒಂದು ಮನೆಯಲ್ಲಿ ಕೊಬ್ಬರಿ ಎಣ್ಣೆ, ಮನೆಯಲ್ಲಿ ಶೇಂಗಾದ ಎಣ್ಣೆ, ದೀಪಕ್ಕೆ ಹಚ್ಚಬೇಕಂದ್ರೆ ಔಡ್ಲ ಎಣ್ಣೆ ಅಂತ ಬರ್ತಲ್ಲ ಆ ಔಡ್ಲ ಎಣ್ಣೆ, ಅದಾದ ನಂತರ ಸರ್ ಔಡ್ಲ ಎಣ್ಣೆ ಭಾಳ ತಂಪು, ಇಂಥ ಬಿಸಿಲಾಗ ಹೋಗ್ಬಿಟ್ರೆ ಅದು 30 ಡಿಗ್ರಿ ಮೇಲೆ ಇರ್ತತಲ್ಲ ಆ ಎಣ್ಣೆ ಚೆಂದು ಹೋದ್ನಂದ್ರ ಅವನಿಗೆ ಒಟ್ಟ ಬಿಸಿಲ ಕಾಣಿಸ್ತದೆ, ಬಡಿಯೋದಿಲ್ಲ ಸರ್ ಅಂಥದ್ದೊಂದು ಎಣ್ಣೆ ನಮ್ಮ ಮನೆಯಲ್ಲಿ. ಆಮೇಲೆ ಹೈನುಗಾರಿಕೆ, ಅಲ್ಲಿಂದ ತರಕಾರಿ ಸೊಪ್ಪು ಬೆಳಿತೀವಿ, ಹೂವು ಬೆಳಿತೀವಿ. ನಾವು ಏನು ಕೊಡೋಣ ಸರ್ ಅಂದ್ರೆ ಉಪ್ಪು ಮತ್ತು ಒಂದು ಬೆಂಕಿರ್ ಪಟ್ಟಿ ಇವೆರಡ ನಾವು ಕೊಣ್ಣೋದು. ಉಳಿದಿದ್ದೆಲ್ಲ ನಿಮ್ಮ ಮನೆಯಲ್ಲಿ? ಎಲ್ಲ ಮನೆಯಲ್ಲಿ ನಮ್ಮದು ಮೆಣಸಿನಕಾಯಿ, ಹುಳಿ, ಉಪ್ಪು, ಮಾವಿನಕಾಯಿ ಎಲ್ಲ ಐತೆ ಸರ್. ಬಟ್ಟೆ ಬರಿ ಮಾತ್ರ ಹೊರಗಡೆ ತರಬೇಕಾಗ್ತದೆ? ಬಟ್ಟೆ ಬರಿ ಮಾತ್ರ ಹೊರಗಡೆ ತರಬೇಕ ಸರ್, ಬಿಡುಗಡೆ ಇಲ್ಲ. ಇನ್ನು ಉಳಿದ ಆಹಾರ ಧಾನ್ಯಗಳು ಏನೇ ಇದ್ರೂ ಸಹಿತ ನಿಮ್ಮ ಮನೆಯಲ್ಲಿ ಉತ್ಪನ್ನ ಆಗ್ತದೆ? ಉತ್ಪನ್ನ ಆಗ್ತದೆ ಸರ್. ಎಣ್ಣೆ ಪದಾರ್ಥಗಳು, ಧಾನ್ಯಗಳು ಎಲ್ಲವೂ ನಿಮ್ಮಲ್ಲಿ? ನಮ್ಮ ಉಳಿದಿದ್ದು ಸಣ್ಣ ಪುಟ್ಟ ಕೆಲವು ಮಾತ್ರ ತರಲೇಬೇಕಲ್ಲ ಸರ್. ಇದು ಒಬ್ಬ ಏನು ಒಬ್ಬ ರೈತರು ಸಾಮಾನ್ಯವಾಗಿ ಈ ರೀತಿ ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಆಹಾರದ ವಿಚಾರ ಇಟ್ಕೊಂಡಿರ್ಬೋದು, ಬೇರೆ ವಸ್ತುಗಳ ವಿಚಾರದಲ್ಲಿ ಇರಬಹುದು. ಅದು ಒಬ್ಬ ಗುರು ಹೇಳ್ತಾನಂದ್ರ ಈ ದಾರಿ ಹಿಡ್ಕೊಂಡು ಹೋಗೋದು ಅಷ್ಟೇ ಬಲ್ ಸರ್. ಇವರು ಅದರಲ್ಲಿ 1-3 ಗುರಿ ಹೇಳಿದ್ರ ಇವ ರೈತ ಅದಾತ 100 ಗುರಿ ಮುಟ್ತೀನಂತ ಒಂದು ಮನದಾಳವಾಗಿ ಬರ್ಬೇಕು ಸರ್. ಅದು ಅಂದಾಗ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ. ಈಗ ನೀವು ಉಪ ಉತ್ಪನ್ನಗಳನ್ನು ಎಣ್ಣೆ ತೆಗಿತೀರಿ ಗಾಣದಲ್ಲಿ, ಅದೆಲ್ಲ ಮಾರಾಟಕ್ಕೆ ವ್ಯವಸ್ಥೆ ಇದೆಯಾ ನಿಮಗೆ? ಮಾರಾಟಕ್ಕೆ ಅಂದ್ರೆ ಸರ್ ಈಗ ನಾನು 500 ರೂಪಾಯಿಗೆ 1 ಕೆಜಿ ಅಂತೀನಿ ರೀ. ಎಲ್ಲ ನೌಕರಿದಾರರು ಯಾರ ಬಂದ್ರ ಒಯ್ತಾರೆ ಸರ್. ರೈತರ ಹತ್ರ 500 ಅಂದಾಗ ಇಲ್ಲಿ 120 700 ರೂಪಾಯಿ 180 ರೂಪಾಯಿಗೆ 1 ಕೆಜಿ ಒಂದು ಹಾಲು ಸಿಗ್ತತ್ತ ಅಂಗಡಿ ಒಳಗೆ. ಅಂಗಡಿಗಳಲ್ಲಿ ಅದಕ್ಕೆ ನಮ್ಮ ಲಿಕ್ವಿಡ್ ಐತಿ, ಕೆಮಿಕಲ್ ಐತಿ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಅವ್ರು ಅದಕ್ಕೆ ಮರೆ ಹೋಗ್ಯಾರ ಸರ್. ನನ್ನ ಉದ್ದೇಶ ಏನಂದ್ರ ಯಾರು ನಿಮ್ಮಂತಾರ ನೌಕರಿದಾರ ಯಾರ ಇರಲಿ, 3 ಕೆಜಿ ಬೀಜ ತಗೊಂಬರ್ತೀನಿ 120 ರೂಪಾಯಿ ಕೊಟ್ಟು. ಆಮೇಲೆ ನಾನು ಹಾಕಿದ ಕೂಲಿ ತಗೊಂಡು ನಾನು 480 ರಂಗೆ 1 ಲೀಟ್ರ್ ಆಯಿಲ್ ಕೊಡ್ತೀನಿ ಸರ್. ಆಮೇಲೆ 150 ರೂಪಾಯಿಗೆ 1 ಕೆಜಿ ಕೊಬ್ಬರಿ ತರ್ತೀನಿ, 1.5 ಕೆಜಿಗೆ 1 ಲೀಟ್ರ್ ಆಯಿಲ್ ಸಿಗ್ತತ್ತ. ಅದು ಮಸಾಜ್ ಮಾಡ್ಕೋಬೋದು, ಕೊಬ್ಬರಿ ಎಣ್ಣಿನ ತಲೆಗೆ ಹಚ್ಕೋಬೋದು, ಶುಗರ್ ಕೊಬ್ಬರಿ ಅದು ಊಟನೂ ಮಾಡ್ಬೋದು ಸರ್. ಒಳ್ಳೆ ಚೆನ್ನಾಗೈತಿ. ಈಗ ಶೇಂಗಾ ಎಷ್ಟು ಕೆಜಿ ಶೇಂಗಾಕ್ಕೆ ಎಷ್ಟು ಲೀಟ್ರ್ ಎಣ್ಣೆ ಸಿಗುತ್ತೆ? 3 ಕೆಜಿ ಶೇಂಗಾಕ್ಕೆ 1 ಕೆಜಿ ಶೇಂಗಾ ಬರ್ಸರ. ರೈತರಿಗೆ ನಾನು ದಯವಿಟ್ಟು ಹೇಳ್ತೀನಿ, ನೀವ ಬೆಳೆದ ಬೆಳೆದ ಶೇಂಗಾನ ನಿಮ್ಮ ಮನೆಯಲ್ಲಿ ನೀವು ಎಣ್ಣೆ ಮಾಡ್ಕೊಂಡು ಉಂಡ್ರ ಆರೋಗ್ಯವಾಗಿರ್ತೀರಿ. ಇವತ್ತಿನ ಕಾಲಕ್ಕೆ ನೋಡ್ರಿ, 80 ವರ್ಷದ ಹಿಂದ್ಗಡೆ ಹೋದ್ರ ನಮ್ಮ ತಂದೆ ತಾಯಿ ಹೆಂಗಿದ್ರು, ಮನೆಯಲ್ಲಿ ಡಿಲವರಿ ಆಗವು, ಯಾವುದು ಹಾರ್ಟ್ ಇದ್ದಿಲ್ಲ, ಕ್ಯಾನ್ಸರ್ ಇದ್ದಿಲ್ಲ, ಶುಗರ್ ಇದ್ದಿಲ್ಲ ಅಂತ ನಾನು ಹೇಳ್ತಾ ಆ ನಂತರ ಇವತ್ತು ನನಗೆ ಇದೆಲ್ಲ ಮಾರ್ಗದರ್ಶನ ಕೊಟ್ಟು ನನಗೆ ಆರೋಗ್ಯವಾಗಿ ಇಟ್ಟಾಗ ವಯಸ್ಸಿಗೆ ನನಗೆ 61 ವಯಸ್ಸು, 61ರಲ್ಲಿ ನನಗೆ ಒಂದು ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ಕದಕ್ಕೆ ನನಗೆ ಒಳ್ಳೆ ಖುಷಿಯಾಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಅದನ್ನ ಹೇಳಿದ್ರೆ ಸರ್, 1 ಕೋಟಿ 80 ಲಕ್ಷ 3ನೇ ವರ್ಷ ಆಗಿ ಸರ್, 1 ಕೋಟಿ 80 ಲಕ್ಷ ನಮ್ಮದು. ಈಗ ನಿಮ್ಮ ಟ್ರಾನ್ಸಾಕ್ಷನ್, ನಿಮ್ಮ ರೈತ ಉತ್ಪಾದಕ ಸಂಘದ ಹೆಸರೇನು? ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ. ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಇವತ್ತು 1 ಕೋಟಿ ಮೇಲೆಗೂ ಹೆಚ್ಚು ಟ್ರಾನ್ಸಾಕ್ಷನ್ ನಡೆಸ್ತಾ ಇದೆ, ನಡೀತಿದ್ದೆ ಸರ್. ಅದ್ರ ಹಂಗಾಗಿ ನಮ್ಗೆ ಯೂನಿವರ್ಸಿಟಿ ಏನ್ ಮಾಡ್ತೀವಿ, ಬೆಂಗಳೂರಲ್ಲಿ ನಬಾರ್ಡ್ನಿಂದ ಅವಾರ್ಡ್ ಸಿಗ್ತೇವೆ ನಮಗೆ. ನಿಮ್ಮ ಸಂಘಕ್ಕೂ ಸಿಕ್ಕಿದೆ? ನಮ್ಮ ಸಂಘಕ್ಕೆ ಫಸ್ಟ್ ರೀ. ಓಹೋ, ಇದು ಮೊನ್ನೆ ಹೋದ ತಿಂಗಳ ನಾನು ತಗೊಂಬಂದಿನಿ ಸರ್, ನಾನು 8ನೇ ತಿಂಗಳದಾಗ. ನಿಮ್ಮ ರೈತ ಉತ್ಪಾದಕ ಸಂಘ ಒಂದು ಮಾದರಿ ಮಾದರಿ ಸರ್ ಈಗ ಅದ್ಭುತ. ಏನೆಲ್ಲ ಇವತ್ತೆಲ್ಲ ಸಿಗತ್ತೆ ಅಲ್ಲಿ, ಎಲ್ಲ ಮಾರ್ಗದರ್ಶನ ಸಿಗ್ತದ. ಅದು ಅವಾರ್ಡ್ ಬಂದು ಒಂದು ತಿಂಗಳಿಗೆ ಇದು ನನಗೆ ಕೃಷಿ ಪಂಡಿತ ಪ್ರಶಸ್ತಿ ಆಯ್ಕೆ ಸರ್. ಮತ್ತೆ ಒಳ್ಳೆ ನನಗೆ ಬಹಳ ಖುಷಿ ಸರ್. ಈಗ ನಿಮ್ಮ ರೈತ ಉತ್ಪಾದಕ ಸಂಘ ಇಷ್ಟೊಂದು ಒಂದು ಲಾಭಾಂಶದಲ್ಲಿ ಸಾಕ್ತಾ ಇದೆ ಅಂದಾಗೆ ರೈತರಿಗೆ ಅದು ಪ್ರೇರಣೆ ಆಗ್ತಾ ಇದೆ. ಈ ಪ್ರೇರಣೆ ಆಗ್ತದೆ ಸರ್, ನಮ್ಗೊಂದು ಮಾಡಿಸ್ಯಾಳ ನಿಮ್ಮ ಬಳಿಗೆ ಬರ್ತಾರೆ. ಅವತ್ತೊಂದು ಆಧಾರ್ ಕಾರ್ಡ್ ಕೇಳಕೋದ್ರೆ ಎದಕ್ಕಪ್ಪ ಅದು ಕೇಳಿದಂತ ಒಂದು 1,000 ರೂಪಾಯಿ ಅಂದ್ರೆ ಹೋಗ್ರೋ ಮರ ಏನಂತಾರಲ್ಲ ಹಿಂಗಂತಿದ್ರು ಸರ್. ಇವತ್ತು 1,000 ರೂಪಾಯಿ ಫಸ್ಟ್ ಕೊಟ್ಟು ಆಧಾರ್ ಕಾರ್ಡ್ ಒಂದು ಕೊಡೋದ್ರೆ 2 ಕೊಡ್ತಾರೆ, ಪಾಣಿ ಒಂದು ಕೊಡೋದ್ರೆ 3 ಕೊಡ್ತಾರೆ, ನಾವು ಬರ್ತೀವಂತ ಅಷ್ಟು ಬೇಡಿಕೆ ಸರ್, ಬೇಡಿಕೆ ಐತಿ. ರೈತರು ರೈತ ಉತ್ಪಾದಕ ಸಂಘಗಳ ಮೂಲಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಒಂದ್ ಸ್ವಲ್ಪ ಅವ್ರಿಗೆ ಬೇರೆ ಬೇರೆ ಮಾರ್ಗದರ್ಶನಗಳು ಸಿಗುತ್ತೆ ಅನ್ನೋದಕ್ಕೆ ನಿಮ್ಮ ಸಂಘವೇ ಒಂದು ಉದಾಹರಣೆ. ಉದಾಹರಣೆ ಸರ್, ಈಗ ರೈತರು ಹಿಂಜರಿಕೆ ಇಟ್ಕೋಬೇಕಾಗಿಲ್ಲ ಇನ್ನು ಕೃಷಿ. ಹೌದೌದು, ಆದ್ರೂ ಎಲ್ಲೋ ಒಂದ್ ಕಡೆಗೆ ಈ ರೈತರು ಹತಾಶರಾಗುವಂತ ದಿನಗಳು ಇದಾವ ಅಥವಾ ಕಡಿಮೆ ಆಗ್ತಿದಾವ ಹೇಗೆ? ಇಲ್ಲ ಸರ್, ಕಡಿಮೆ ಕೆಂತ ಬಂದ್ಬಿಟ್ಟವ್ರಿ, ಬಹಳ ಕಮ್ಮಿ ಕೆಂತ. ಅದ್ರಾಗ ಏನೈತಿ ಏನಂತಾರ ಫಸ್ಟ್ ಅವ್ರ ತಿಳಿಯಾಗ್ರಿ, ಇಂಥ ಮಳೆಗಾಲ ಆಗದಕ್ಕ ಇವೆಲ್ಲ ಫ್ಯಾಕ್ಟ್ರಿ ಅವು ಇವು ಬಂದಕ ಕೂಲಿ ಆಳು ಸಿಗಲಾರ್ದಕ್ಕ ಎತ್ತುಗಳಂತೂ ಇಲ್ಲ ಇಲ್ಲ ಸರ್, ಎಲ್ಲರ ಮನೆಗಳು ಬಸವಣ್ಣ ಇಲ್ಲ, ದನಗಳು ಇಲ್ಲ ಇಲ್ಲ. ಹಾಂಗಾಗಿ ಇವತ್ತು ನನ್ನ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಅಟಾಕತಿ ಸರ್. ಹಿಂದೆ ಅಟಾಕತಿ. ಬಟ್ ಆದರೂ ಒಂದು ಗಟ್ಟಿ ನಿರ್ಧಾರ ಮಾಡಿ ರೈತರಲ್ಲೂ ಸಹಿತ ಒಂದು ಸಹಕಾರ ಮನೋಭಾವ ಇದ್ರೆ, ಒಂದು ಸಂಘ ಸಂಸ್ಥೆಗಳಂತ ಮಾಡಿಕೊಂಡಾಗೆ ಒಂದು ಬೆನ್ನಿಗೆ ಆಸರೆ ಇರ್ತದೆ, ಏನು ಬೇಕಾದರೂ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಐತ್ರಿ. ಈಗ ನೋಡ್ರಿ, ಅವು ಸಣ್ಣ ಕಿರಿದಾನೆ ಕೆಲವು ಮಂದಿಗು 2-3 ವರ್ಷ ಇದ್ದು ರೀ, ಆರ್ಕ ಮತ್ತು ಊದ್ಲ ಅಂತ, ಅವ್ನ ಯಾರು ಖರೀದಿನ ಮಾಡಿದ್ದಿಲ್ಲ ಅವನ. ಹಂಗಾಗಿ ಈಗ ನಮ್ಮ ಸಂಘಗಳು ಬಂತಲ್ಲ, ನೀವೇ ಖರೀದಿ ಮಾಡಿ, ನಾವು ಖರೀದಿ ಮಾಡಕತ್ತೀವಲ್ರಿ, ಅವ್ರಿಗೆ ಅಷ್ಟು ಖುಷಿ ಆಗ್ಯದ. ಅಮಲಿಲ್ಲ, ದಲಾಲಿಲ್ಲ, ಬಾಡಿಗಿಲ್ಲ, ಒಳ್ಳೆ ಖುಷಿ. ನಿಮ್ಮ ಸುತ್ತಮುತ್ತಲ ಈ ಮನ್ನಾಪುರಗಿನ ಅಲ್ಲೆಲ್ಲ ಸಿರಿದಾನೆ ಬೆಳೆಗಾರ ಜಾಸ್ತಿ ಇದ್ದಾರೆ? ಜಾಸ್ತಿ ಇದ್ದಾರೆ, ಜಾಸ್ತಿ ಇದೆ. ಚಳ್ಳಾರಿ, ಆಮೇಲೆ ಇರ್ಕಲ್ಗಡ, ಇಂದಿರಿಗಿ, ಕಾಮೂರು, ಲೇಬಗಿರಿ, ಕೂಕನಪಳ್ಳಿ, ಇವೆಲ್ಲವೂ ಒಂದು ಅದಾವಲ್ರಿ 15 ಹಳ್ಳಿ. 15 ಹಳ್ಳಿಯಾಗೂ ಕೆಲವು ಕೆಲವು ಕೆಲವರು ಬೇರೆ ಬೇರೆ ಬೇರೆ ಬೇರೆ ಸಿರಿಧಾನ್ಯಗಳು ಬೆಳೀತಾರೆ. ಈಗ ಸಿರಿಧಾನ್ಯಗಳನ್ನ ಸಂಸ್ಕರಿಸುವ ಘಟಕಗಳು ಎಲ್ಲಿದೆ? ರಾಯಪುರ ಸರ್, ಧಾರವಾಡದ ಹತ್ರ ರಾಯಪುರದ, ಅಲ್ಲಿಗೆ ತಗೊಂಡು ಹೋಗ್ತೀವಿ. ಅಲ್ಲಿಗೆ ಅವರ ಒಯ್ತಾರೆ ಸರ್. ನಮ್ಮಲ್ಲಿ ಒಂದು ಗೋದಾಮ ಮಾಡೀವಿ ನಾವು ಹುಬ್ಳಿ ಒಳಗೆ, ಅಲ್ಲೇ ಮಾಡಿರಿ ಒಂದು ಗೋದಾಮ್ನ. ಆ ಗೋದಾಮಿಂದ ನಮ್ದು ಟ್ರಾನ್ಸ್ಫರ್ ಚಾರ್ಜ್ ಇಟ್ಕೊಂಡ್ಬರೋದು. ಇಲ್ಲಿಂದ ಅಲ್ಲಿಗೆ ರಾಯಪುರಕ್ಕೆ ಹೋಗೋದು ಅವ್ರದ್ದು, ಅವ್ರ ಘಟಕದವ್ರದ್ದು, ಅವರೇ ಖರೀದಿ ಮಾಡ್ತಾರೆ ಸರ್. ನಮಗೆ ಒಳ್ಳೆ ಅಕೌಂಟಿಗೆ ಒಂದು ವಾರದಾಗ ಅವ್ರ ಅಕೌಂಟಿಗೆ ರೊಕ್ಕ ಹಾಕಿಬಿಡ್ತಾರೆ. ನಾವು ಅವರಿಗೆ 5 ಟನ್ 10 ಟನ್ವರೆಗೆ ಒಂದೊಂದು ಲವ್ಲಿ ಹಣ್ಣು ಲಾರಿಗೆ ಹಾಕಿ ನಾವು ಕಳಿಸ್ಬಿಡ್ತೀವಿ. ಅವ್ರದ್ದು ಒಂದು ಅವರು ಸಂಸ್ಕರಿಸಿ ಅವ್ರು ಮಾರಾಟ ಮಾಡ್ಕೊಳ್ತಾರೆ. ಅವ್ರದ್ದು ಏನಾಗತ್ತೆ ಗೊತ್ತಾ, ಅವು ಕೂಡ ನಾವು ಮಾಡ್ತೀವಿ ರೀ, ತಾಡ್ಪೋಲು, ಹಗ್ಗ ಕಣ್ಣಿ, ಮತ್ತು ಇವು ಕೆಲವೊಂದು ಎಣ್ಣೆಟಾಕಿ ಅದರಲ್ಲಿ ಇದ್ರದ್ದು ರೈತರದ್ದು ಆತರು. ಇನ್ನೊಂದು ಉದ್ದೇಶ ಬೀಜನೂ ಆತ್ರಿ. ಇನ್ನೊಂದು ಉದ್ದೇಶ ಅಂದ್ರೆ ಕುಕ್ಕೇಸು, ಬ್ರೆಡ್ ಎಲ್ಲವೂ ಸಿರಿಧಾನ್ಯ ಅದು ಅಲ್ಲಿ ಮಾಡ್ತಾರೆ. ಹ್ಞೂ, ಅಲ್ಲಿ ಅವರು ಅವ್ರು ಕಳಿಸ್ತಾರೆ. ಒಳ್ಳೆ ವಾಪಸ್ ಕಳಿಸ್ತಾರೆ. ಹಾಂ, ಅಕ್ಕಿ ಎಲ್ಲ ಅಕ್ಕಿ ಕಳಿಸ್ತಾರೆ ರೀ, ಪ್ಯಾಕೆಟ್ ಮಾಡಿ. ಮತ್ತು ಬ್ರೆಡ್, ಕುಕ್ಕೇಸು, ಚಕ್ಲಿ, ಉಂಡಿ ಎಲ್ಲವೂ ಕಳಿಸ್ಬಿಡ್ತಾರೆ. ಅವನೊಂದು ಮಾರ್ಜಿನ್ ರೇಟಿ ನಾವು ಮಾರಕತ್ತೀವಲ್ಲ, ಅದರಿಂದ ದೊಡ್ಡ ಲಾಭ. ಈ ವರ್ಷ ಒಂದು ಸುಮಾರು 3-4 ಕೋಟಿ ಆಗ್ಬೇಕನ್ನ ನನ್ನ ಉದ್ದೇಶ. ಸೊ ಇದು ಒಂದು ಸಿರಿಧಾನ್ಯಗಳ ಮಾರುಕಟ್ಟೆಯೇ ನಿರ್ಮಾಣ ಆಗಿದೆ. ನಿರ್ಮಾಣ ಆಗೈತ್ರಿ. ಸಿರಿಧಾನ್ಯಗಳಿಂದ ಉಪ ಉತ್ಪನ್ನಗಳು ಉತ್ಪತ್ತಿ ಆಗ್ತಾ ಇದೆ. ಉತ್ಪತ್ತಿ ಆಗ್ತದೆ. ಬ್ರೆಡ್ ತಯಾರಿಸಬಹುದು, ಚಾಕ್ಲೇಟ್ ತಯಾರಿಸ್ತಾ ಇರಬಹುದು, ಅಥವಾ ಬೇರೆ ತಿಂಡಿ ಪದಾರ್ಥಗಳು ಸಹಿತ ಮಾರಾಟ ಆಗ್ತದೆ. ಮಾರಾಟದಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಳ್ಳೆ ಹೆಲ್ತ್ ಇರ್ತದ. ನೀವು ನಿಮ್ಮ ಕೃಷಿ ಜೀವನದ ಮಧ್ಯೆ ಬೇರೆ ಬೇರೆ ವಿದೇಶಗಳಿಗೆಲ್ಲ ಹೋಗಿದ್ರೆ ಅಂತ ಅನುಭವಕ್ಕೆ ಹೇಗಿತ್ತು? ಅದು ಅನುಭವ ನೋಡ್ರಿ, ಬಹಳ ಬಹಳ. ಅದ್ರದ್ದು ಎಷ್ಟು ಏನು ವರ್ಣನೆ ಮಾಡಿ ಹೋಗಿದ್ರಿ? ನಂದು ಥೈಲ್ಯಾಂಡ್ ಮತ್ತು ಬ್ಯಾಂಕಾಕ್ ಹೋಗಿದ್ ಸರ್. ಯಾವಾಗ ಹೋಗಿದ್ರಿ? 2013 ಹೋಗಿದೆ. ಅವಾಗ ನನಗೆ ಕೃಷಿ ಒಳಗನ ಚಟುವಟಿಕೆ ಬಂದ ಸರ್. ಅಂದ್ರೆ ಏನ್ ಮಾಡ್ತಿದ್ದೆ ನಾನು, ಈ 7 ಸೆಂತಿಗಳಿದ್ವಲ್ಲ 7 ಸೆಂತಿಗೆ ಮಾರ್ತಿದ್ದೆ ಅವಾಗ. ಆಮೇಲೆ 7 ದಿನಸಿನ ಪಲ್ಯನ ಹಾಕ್ತಿದ್ದೆ ನಾನು. ಟಮಾಟಿ, ಹೀರಿಕಾಯಿ, ಬದ್ನಿಕಾಯಿ, ಚವಳಿಕಾಯಿ ಎಲ್ಲದು ತರಕಾರಿಗಳು ಹಾಕ್ತಿದ್ದೆ. ಒಂದು ಗಾಡಿ ಮಾಡಿಕೊಂಡು ಫಸ್ಟ್ ಬರ್ತಕ್ಕದ್ದು ಭಾಗ್ಯನಗರ, ಆ ನಂತರ ಹುಲಿಗಿ, ಆ ನಂತರ ಒಂದು ಸಣ್ಣದೊಂದು ಹಳ್ಳಿ ಬುಧವಾರ ಬಂದ್ಬಿಡ್ತಿತ್ತು. ಮತ್ತೆ ಗುರುವಾರ ಕೊಪ್ಪಳ, ಶನಿವಾರ ಗಿಣಿಗೇರಿ, ಆಯ್ತಾರೆ ಕಿನ್ನಾಳು, ಮತ್ತೆ ಸೋಮವಾರ ಮತ್ತೆ ಭಾಗ್ಯನಗರ. ಹಿಂಗ 7 ವಾರ ಬರ್ತದಲ್ಲ, 7 ವಾರಿಗೆ ಸೆಂತ್ ಹೋಗಿದ್ದೆ. ನೀವು ವಾರದ 7 ದಿನ ಬಿಸಿ? 7 ವಾರದಿನ ಅಂದ್ರೆ ಯಾವಾಗ ರೈತ ಕೈ ತುಂಬಾ ಕೆಲಸ ಇದ್ರಂದ್ರ ಅದು ಜೇಬಿನ ತುಂಬಾ ರೊಕ್ಕ ಇರ್ತೈತ, ಯಾವಾಗ ಟೆನ್ಷನ್ ಇರೋದಿಲ್ಲ ಸರ್. ಅದಕ್ಕೆ ನಮ್ಮ ಹಿರಿಯರು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ. ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದ್ರೆ ದುಡಿತಾ ಇರಬೇಕು ಅಂತ. ಹೌದು ಸರ್, ದುಡಿ. ಹೌದು, ದುಡಿದೆ ಲಕ್ಷ್ಮಿ ಬರ್ಲಿಕ್ಕೆ ಬರಕ್ ಸಾಧ್ಯನೇ ಇಲ್ಲ ಸರ್. ಕೈ ಕೆಸರಾದ್ರೆ ಬಾಯಿ ಮೊಸರು, ಕಾಯಕವೇ ಕೈಲ ಸತ ಬಸವಣ್ಣರ ಬೆಳೆಯರ ಸರ್. ಹಂಗ ಕಾಯಕೆ ಮಾಡ್ಕೊಂತಿರ್ಬೇಕು ನಾವು. ಥೈಲ್ಯಾಂಡ್ ನಲ್ಲಿ ಏನು ಹೇಗಿತ್ತು ನಿಮ್ಮ ಥೈಲ್ಯಾಂಡ್ ನಲ್ಲಿ ಕೃಷಿ ವ್ಯವಸ್ಥೆ ಹೇಗಿದೆ? ಅಲ್ಲಿ ಕೃಷಿ ಬಗ್ಗೆ ಒಳ್ಳೆ ಮರಗೆಣಸ್ ಬೆಳೀತಿದ್ರು, ಒಳ್ಳೆ ಸ್ವೀಟ್ ಕಾರ್ನರ್ ಬೆಳೀತಿದ್ರು ಅಲ್ಲಿ ಅಲ್ಲಿ ಫಸ್ಟ್ ನೋಡಿದ್ದೆ ಸ್ವೀಟ್ ಕಾರ್ನರ್. ನಾನು ನಿಮ್ಮಲ್ಲಿ ಈಗ ಬೆಳೀತಾ ಇದ್ದೀನಿ, ಇವಾಗ ಇಲ್ಲಿ ಬಂದ್ಬಿಡ್ತಿ, ಅಗ್ದಿ ಫಾಸ್ಟ್ ಅದರ ಸರ್. ಇಲ್ಲಿ ಥೈಲ್ಯಾಂಡ್ ಅದಾಗ ಐತಿ ಈಗ, ಅಲ್ಲಿ ನೋಡ್ಕೊಂಡ್ ಬಂದಿದ್ದೆ ನಾನು 2013. ಅದು ಸ್ವೀಟ್ ಕಾರ್ನರ್ ಹುರಿದು ಕೊಟ್ರವ್ರು ಹಳ್ಳು, ಒಳ್ಳೆ ರುಚಿಕರವಾಗಿತ್ತು. ಆಮೇಲೆ ಅನ್ನಪೂರ್ಣೇಶ್ವರ ನಮ್ಮ ಇಂಡಿಯಾದೇ ಇಟ್ಟಿದ್ರು ಅಲ್ಲಿ ಹೆಸರುಗಳು. ಅಲ್ಲಿ ಅವರೆಲ್ಲ ಮಾಂಸ ಹರಿ ಊಟ ಮಾಡೋರು, ಅದನ್ನ ಊಟ ಮಾಡಲಿ, ಮತ್ತೆ ಇಲ್ಲಪ್ಪ ನಮ್ದು ರೊಟ್ಟಿ ಪದಾರ್ಥ ಅಂತಂದ್ರೆ ಇದನ್ನ ಊಟ ಮಾಡಲಿ. ಆದರೂ ಕೂಡ ನನ್ನ ವಿಚಾರದಲ್ಲಿ ನಮ್ಮ ಇಂಡಿಯಾದಲ್ಲಿ ಅಷ್ಟು ರುಚಿಕರವಾದಂತೂ ಬರಲಿಲ್ಲ. ಅಲ್ಲಿ ಪದಾರ್ಥಕ್ಕೆ ನಮ್ಮ ಪದಾರ್ಥಕ್ಕೂ ಭಾಳ ವ್ಯತ್ಯಾಸ. ಆಹಾರದ ವೈವಿಧ್ಯತೆ ಅಂದ್ರೆ ಭಾರತನೇ, ಭಾರತ ಅಂದ್ರೆ ಭಾರತನ. ಇದು ನಮ್ಮ ಹಳ್ಳಿ ಹಳ್ಳಿಗೂ ಆಹಾರದ ಪದಾರ್ಥಗಳಲ್ಲಿ ವೈವಿಧ್ಯತೆ ಇದೆ. ಹೌದು ಸರ್, ಸಮುದಾಯ ಸಮುದಾಯಗಳ ಮಧ್ಯೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಡುಗೆ ಪದ್ಧತಿ ಇದೆ. ಅಲ್ಲಿ ನೋಡ್ಕೊಂಡು ಸರ್, ನೋಡ್ಕೊಂಡು ಎಲ್ಲ ವಿಚಾರ ಮಾಡಿದೆ. ಇನ್ನೇನಂದ್ರೆ ಸರ್, ಇಲ್ಲಿಗೆ ಅಲ್ಲಿಗೆ ಭಾಳ ಫರ್ಕ್ ಅಂದ್ರೆ ಜಗತ್ತಲ್ಲಿ ಸುಧಾರಿಸೈತಿ, ಇಲ್ಲಿ ಸುಧಾರಿಸಿಲ್ಲ. ಅಲ್ಲಿ ಏನೈತೆ ಅಂದ್ರೆ ಕರೆಂಟ್ ಕಳವು ಮಾಡಕ್ಕೆ ಎಲ್ಲ ಫೈಬರ್ ಕ್ರಾಫರ್ ಹಾಕಿದ್ದು ವೈರ, ರೋಡ್ ಬ್ರಕ್ಕಿಲ್ಲ, ಆರ್ನ ಕೊಡಂಗಿಲ್ಲ, ಒಬ್ಬರು ಭಿಕ್ಷುಕರು ಇಲ್ಲ. 7 ಟನ್ ಐತೆ ಅದು ಬುದ್ಧನ ವಿಗ್ರಹಗಳು. ನಾವೇ ಹೋಗಿ ಬುದ್ಧನ ಮುಂದೆ ಮಗ್ಲಿಂದ್ಕೊಂಡು ಆತನ ಪಾದದ ಮೇಲೆ ಕೈ ಇಟ್ಟು ಫೋಟೋ ತೆಗೆಸ್ಕೊಂಡು ಬಂದೀವಿ. ಯಾರು ಏನು ಬಂದು ಮಾತಾಡಲಿಲ್ಲ. ಅಲ್ಲಿ ಬರ್ತಾರ, 2 ಉದ್ದಿನ ಕಡ್ಡಿ ಹಚ್ತಾರ, ನಮಸ್ಕಾರ ಮಾಡ್ತಾರ. ಅಲ್ಲಿ ಥೈಲ್ಯಾಂಡ್ ಮಂದಿಗಳು ಕಾವಲು ಯಾರಿಲ್ಲ. ಅದು 7 ಟನ್ ಐತೆ ಅದು ಬುದ್ಧನ ವಿಗ್ರಹ ಬಂಗಾರದ್ದು. ಅಂಥ ವಿದೇಶ ನಾನು ಅಂಥ ಶಿಸ್ತು ಎಲ್ಲಿ ನೋಡಲಿಲ್ಲ. ಅಲ್ಲಿ ಬೋರ್ಡ್ ಆಗಿರು ಸರ್, ಯಾರು ಹೊರಗಡೆ ಧೂಮಪಾನ ಮಾಡಿದರೆ 4,000 ರೂಪಾಯಿ ದಂಡ, ಏನಾರು ಹಾಕ್ಯಂದು ಉಳಿದ್ರ 2,000 ರೂಪಾಯಿ ದಂಡ ಅಂದು ಬೋರ್ಡಿಗೆ ಬರೆದಿದ್ರು. ಅವ್ರು ಮಾಡಬೇಕು, ಒಂದು 4 ಸೇರಿದ್ದು ಶಿಸ್ತಿತ್ತು. ಆ ಜಗದಾಗ ಧೂಮಪಾನ ಮಾಡಿ ಬರಬೇಕಂತ ಅವ್ರದ್ದು ಶಿಸ್ತಿತ್ತು ಸರ್. ಅಲ್ಲಿ ಅಲ್ಲಿ ಪದ್ಧತಿ ಅವ್ರದ್ದು ಏನೂ ಸಿಗಲಿಲ್ಲ. ಇದೆಲ್ಲ ನೋಡಿದ್ರಿ ನಾವೆಲ್ಲ ನೋಡಿದ್ವಿ ಸರ್. ಈಗ ನೀವು ಸಾವಯವ ಕೃಷಿಯ ಪಯಣ ಹೇಗೆ ಸಾಗ್ತದೆ? ಇತ್ತೀಚೆಗೆ ನೀವು ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನಿಮ್ಮನ್ನು ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕರೀತಾ ಇದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳು. ಎಸ್, ಎಲ್ಲೋ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಆದರೂ ಬಸಪ್ಪ ಅವರು ಇರ್ತಾರೆ, ಹಸಿರಿನೊಂದಿಗೆ ಮಾತುಕತೆ ಆದರೂ ಬಸಪ್ಪ ಅಂಕಲ್ ಕುಂಟೆಯವರು ಇರ್ತಾರೆ. ಈ ಕಡೆ ಬಳ್ಳಾರಿ ಜಿಲ್ಲೆ ಸಂಡೂರ್ ಕಡೆ ಪ್ರಕೃತಿಯ ಕಡೆ ನಮ್ಮ ನಡೆ ಅಂತ ಇದ್ರು, ಅಲ್ಲಿ ಬಸಪ್ಪ ಅಂಕಲ್ ಕುಂಟೆಯವರು ಇರ್ತಾರೆ. ಈ ಪಯಣ ಹೇಗೆ ಸಾಗ್ತಿದೆ? ಇದಕ್ಕೆ ಬಹಳ ಮುಖ್ಯ ಪ್ರೇರಣೆ ನಿಮ್ಮ ಜಿಲ್ಲೆಯಲ್ಲೇ ಆಗಿದ್ದೆ ಮಣ್ಣಿನೊಂದಿಗೆ ಮಾತುಕತೆ. ಹೌದೌದು ಸರ್. ಇದರ ಅನುಭವ ಒಂದಿಷ್ಟು ಹೇಳಿ, ಹೇಗೆ ಸಾಗ್ತಿದೆ? ಇಲ್ಲೆಲ್ಲ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿದೆ? ನೋಡಿ ಸರ್, ನನ್ನ ವಿಚಾರದಲ್ಲಿ ಅವರು ಮಣ್ಣಿನೊಂದಿಗೆ ಮಾತುಕತೆ ಏನು ಮಾಡಿದ್ರಲ್ಲ, ಒಳ್ಳೆ ಚೆನ್ನಾಗಿ ನಡೀತದೆ ಅದು. ಒಳ್ಳೆ ಈಗ ಒಬ್ಬೊಬ್ಬರು ರೈತರಿಗೆ ಅನುಭವ ಬಂತು, ನೀನೇನು ಬೆಳೆದಪ್ಪ ನೀನೇನು ಬೆಳೆದಿ ಅಂತ ಹಂಚ್ಕೊಂತಿದ್ವಿ. ಅಲ್ಲಿ ನಿಂದು ಎಷ್ಟಾಗ್ತದೆ ಬೆಲೆ, ನೀನೆಷ್ಟು ನಷ್ಟ ಆಗಿದೆ, ನೀ ಎಷ್ಟು ಲಾಭದಾಗಿದೆ ಅಂತ ಹಚ್ಕೊಂಡಾಗ ಅಲ್ಲಿ ಭಾಳ ಖುಷಿ ಆಗೋದು. ಅದು ಇನ್ನೂ ರೈತರು ಇರೋದ್ರಾಗ ಟೈಮ್ ಆಗಿಬಿಡೋದು 2 ಗಂಟೆ, ಅಷ್ಟು ಖುಷಿ ಆಗೋದು. ಹಂಗಾಗಿ ನಾವು ಸುಮಾರು 23ನೇದು ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿದ್ವಿ, ಅಂದ್ರೆ 2,000 ವರ್ಷದ ಮೇಲೆ ಆಯ್ತು ಅದು. ಅದು ನೋಡ್ಕೊಂತ ನೋಡ್ಕೊಂತ ಮತ್ತೇನು ಮಾಡಿದ್ರಿ, ಇಲ್ಲಿ ವಿಜಯನಗರ ಜಿಲ್ಲೆ ಹಂಪಿ ವಿರೂಪಾಕ್ಷೇಶ್ವರ ಬಾಜು ಒಂದು ಕಡ್ಡಿರಾಮಪುರದಲ್ಲಿ ಬಸಯ್ಯ ಅವರು ಒಂದು ಒಂದು ಹಸಿರಿನೊಂದಿಗೆ ಮಾತುಕತೆ ಮಾಡಿದರು. ಏ ಅಲ್ಲಿಗೆ ಒಂದು ಬರಬೇಕಂತ ಪ್ರೇರಣೆ ಹೇಳಿದರು, ಒಂದು ಹಾಕಿದ್ರು ನಮಗೆ. ಅಲ್ಲಿಗಿನ್ನು ಹೋಗಿ ಇಲ್ಲ ಬರಬೇಕಪ್ಪ ಅಂತಂದು ಒಂದು ಆಮಂತ್ರಣ ಕೊಟ್ಟಾಗ, ಒಂದು ತಿಂಗಳಿಗೆ ಒಂದು ದಿನ ಅಲ್ಲ ಏನೋ ಒಂದು ಇರಾನ್ ಅಂತಂದು ಹೋದ್ವಿ. ಅದು ಭಾಳ ಖುಷಿ ಆಯ್ತು. ಮತ್ತೆ ನಾನು ಅಲ್ಲಿದ್ದ ಮತ್ತೆ ಒಂದು 4 ಜನ ಅಲ್ಲ 10 ಜನ, 10 ದಿನದಿಂದ 20 ಜನ, 20 ದಿನದಿಂದ ಒಂದು 60 ಜನಕ್ಕೆ ಪರಿಚಯ ಆದೆ. ಪರಿಚಯ ಆದಾಗ ಏ ಇಲ್ಲ ಇನ್ನೊಂದು ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆದೊಳಗೆ ಒಂದು ಪ್ರಕೃತಿ ಕಡೆ ನಮ್ಮ ನಡೆ ಅಂತ ಒಂದು ಮಾಡ್ತೀವಿ, ಅದಕ್ಕೊಂದು ನಾಮಕರಣ ಹಾಕಕ್ಕ ಬಸಪ್ಪರ ಅಂತಂದು ಅಲ್ಲಿಗೆ ಅವರು ಬಸವಯ್ಯ ಕಡ್ಡಿರಾಮಪುರದ ಕಳಿಸಿಬಿಟ್ರು. ನಾನೊಂದು ಅಲ್ಲಿಗೆ ಒಂದು ಹೋಗಿ ಅದಕ್ಕೊಂದು ರೈತರ ಸಂಘಕ್ಕೆ ಒಂದು ಹೆಸರನ್ನು ಇಟ್ಟು ಬಂದಿನಿ ಸರ. ಈಗ ಬರೋದೇನಂದ್ರೆ ಅವರಲ್ಲಿ ಫಸ್ಟ್ ಮೂಡಬೇಕು, ನಾನು ಹೋಗ್ಬೇಕು, ನಾನು ರೈತರಿಗೆ ಪರಿಚಯ ಆಗ್ಬೇಕು, ನಾನು ಮಾಡಿದ್ದನ್ನು ಹೇಳ್ಕೋಬೇಕು, ಇನ್ನಷ್ಟು ಭೂಮಿ ತಾಯಿ ಉಳಿಸ್ಬೇಕು, ಇದರಲ್ಲಿ ಲಾಭಾಂಶ ಕಾಣ್ಬೇಕು ಅನ್ನೋದು ಅವರಲ್ಲಿ ಬರ್ತೈತಲ್ಲ ಸರ್. ಹಂಗಾಗಿ ನಾನು ಎಲ್ಲ ಕಡೆನೂ ಪರಿಚಯ. ಈಗ ಕೃಷಿಯಲ್ಲಿ ರಾಸಾಯನಿಕ ಒಳಸುರಿಗಳು ಬಳಕೆಯ ಪ್ರಮಾಣ ಹೆಚ್ಚಾಗ್ತಿದೆಯಾ ಕಡಿಮೆ ಆಗ್ತಿದೆಯಾ, ಮಣ್ಣಿನ ಫಲವತ್ತತೆಯ ಪ್ರಮಾಣ ಹೇಗಿದೆ ನಿಮ್ಮ ಅನುಭವ ಪ್ರಕಾರ ಹೇಳಿ? ನನ್ನ ಅನುಭವ ಪ್ರಕಾರ ಸರ್, ಅತಿ ಹೆಚ್ಚಾಕತ್ ಹೊರತು ಕಮ್ಮಿ ಆಗಲ್ಲ ಸರ್. ಇದುವರೆಗೆ ಪ್ರಗತಿಪರ ರೈತರಾದ ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಅವರೊಡನೆ ಸಂದರ್ಶನ ಕೇಳಿದರೆ. ರೈತ ಬಂಧವರೇ ಸಂದರ್ಶಿಸಿದರು ಸೋಮೇಶ್ ಉಪ್ಪಾರ್. ಇದೀಗ ಕೇಳೋಣ ರೈತ ಬಂಧವರೇ ಪ್ರಕಟಣೆಗಳನ್ನು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು.